ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕು ಕಣತ್ತೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ವಿ ಗೋಪಾಲ್ಗೌಡ ಅವರು. ಗೋಪಾಲ್ಗೌಡ ಅವರು ಮೊದಲಿಂದಲೂ ಕೂಡ ಕೃಷಿಕರು, ಒಳ್ಳೆ ಜಮೀನಿದೆ, ಜಮೀನಿನಲ್ಲಿ ಅಡಿಕೆ, ಶುಂಠಿ, ರಾಗಿ, ಭತ್ತ ಹೀಗೆಲ್ಲ ಬೆಳೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸಮಗ್ರ ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೋಪಾಲ್ಗೌಡ್ರೆ. ನಮಸ್ಕಾರ ಸರ್. ಗೋಪಾಲ್ಗೌಡ್ರೆ, ಎಷ್ಟು ವಯಸ್ಸು ತಮಗೆ? 73 ಸರ್. 73 ವರ್ಷ ಆಯಿತು. 73 ವರ್ಷ. ಏನು ಓದಿದ್ರಿ ತಾವು? SSLC ಸರ್. SSLC ಓದಿದ್ರಿ? ಬಹಳ ಹಿಂದೆ SSLC ಓದಿದವ್ರು ನೀವು? ಹೌದು ಸರ್, ಹೌದು. ನಿಮ್ಮ ಕಾಲಕ್ಕೆಲ್ಲ ಹೆಂಗಿತ್ತು ಅವಾಗ ಶಿಕ್ಷಣ? ಶಿಕ್ಷಣ ಚೆನ್ನಾಗಿತ್ತು ಅಂದ್ರೆ ಅವಾಗ ಭಾರಿ ಭಯ ಇತ್ತು. ನನಗನ್ಸುತ್ತೆ ಆ ಭಯ ಇದ್ರೆ ಮಕ್ಕಳು ಸ್ವಲ್ಪ ಎಜುಕೇಶನಲ್ಲಿ ಇಂಪ್ರೂವ್ ಆಗೋದು ಕಷ್ಟ ಅಂತ ನನಗನ್ಸುತ್ತೆ. ಭಯ ಸಿಂಹ ಸ್ವಪ್ನ. ಆ ಮಾಸ್ಟರ್ಗಳು ನೋಡಿರೋ ಭಯ ನಮಗೆ, ನಾವು ಕಲ್ತಿದ್ದು ಸಹ ಮರ್ತೋಗ್ಬಿಡೋದು. ಯಾವ ಟೀಚರ್ಸ್ ನಮ್ಮನ್ನು ಫ್ರೀಯಾಗಿ ಮಾತಾಡ್ತಾ ಇದ್ರು ಆ ಸಬ್ಜೆಕ್ಟ್ ಮಾತ್ರ ನಾವು ಇಂಪ್ರೂವ್ ಇದ್ವಿ ಸರ್. ಸದ್ಯ ನನ್ನನ್ನು ಬೋಧ ಹೇಳೋದಾದ್ರೆ ಆ ಥರ ಶಿಕ್ಷಣ ಬೇಡ. ಒಟ್ಟು ಪ್ರತಿಯೊಬ್ಬ ಸ್ಟೂಡೆಂಟ್ನೂ ಈಗಿನ ಟೀಚರ್ಸ್ಗಳು ಮಾತಾಡ್ಸ್ಕೊಂಡು ಅವ್ರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡೋದ್ರಿಂದ ಅವ್ರು ಖಂಡಿತ ಡೆವಲಪ್ ಆಗ್ತಾರೆ ನನ್ನನ್ನು ಬೋಧ. ಯಾಕೆ ಆ ಥರ ಭಯ ಇರ್ತಾ ಇತ್ತು? ಅವತ್ತಿನ ಶಿಕ್ಷಣನೇ ಆ ಥರ ಇತ್ತು. ಭಯದಲ್ಲಿದ್ದರೆ ಮಕ್ಕಳು ಕಲೀತಾರೆ, ಒಂದು ಡೆವಲಪ್ ಆಗ್ತಾರೆ ಅನ್ನೋದು ಅವತ್ತಿನ ಒಂದು ಇದಿತ್ತು. ಏನು ಬಡಸ ಆಲೂರು ಸ್ಕೂಲ್ದಲ್ಲಿ ಹೇಳೋ ಕಂಡರವ್ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಅವ್ರು ನೋಡಿ ಜ್ವರ ಬ್ರಹ್ಮ ಅವ್ರು ಹದ್ಲಿಸಿದ್ರೆ ನಮಗೆ ಭಯ ಬಿಡೋದು. ಭಯ ಸರ್, ಆ ಸಿಂಹ ಸ್ವಪ್ನ. ನಮ್ಗೆ ಓದೋಕ್ಕೆ ಗೈಡೇ ಬರ್ತಿಲ್ಲ ಅವಾಗ. ಅದೇ ಕೆಲವು ಟೀಚರ್ಸ್ಗಳು ನಾವು ಮಾತಾಡ್ಸ್ಕೊಂಡು ಹೆಂಗೆ ಬರೋಡ ಅಥವಾ ಇದ್ಬಾರ ಅತ್ತಕಮ್ಮ ಎತ್ತಕೊಂಬರ ಈ ಥರ ಮಾಡ ಅಂದವಾಗ ನಿಜವಾಗ ಅವರು ಆ ಒಂದು ಸಬ್ಜೆಕ್ಟ್ಗಳಲ್ಲಿ ನಾವು ಅಷ್ಟು ಚೆನ್ನಾಗಿ ನಾವು ಇಂಪ್ರೂವ್ ಇದ್ದು. ಈಗಿನ ಲೆಕ್ಕಾಚಾರದಲ್ಲಿ ನಮ್ಮ ಮೊಮ್ಮಕ್ಕಳು ನಾವು ಮುರಾಜಪುರಾಜಲ್ಲೆಲ್ಲ ಇದ್ದಾರೆ, ಅಲ್ಲಿಗೆ ಹೋದವಾಗ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಅವ್ನು ವೀಕ್ ಇದ್ದ. ಯಾಕಪ್ಪ ನೀನು ಎರಡು ಸಬ್ಜೆಕ್ಟ್ ಮಾತ್ರ ವೀಕ್, ಎಲ್ಲರಲ್ಲೂ ಚೆನ್ನಾಗಿದೆ, ಏನಿದು ಅಂತ ಕೇಳಿದ್ಕೆ ಅವನು ಹೇಳ್ದ ಅವ್ರು ನೋಡಿರೋ ಭಯ ಆಗುತ್ತೆ ತಾತ ಅಂತ. ಆವಾಗ ಅವ್ರ ಟೀಚರ್ಸ್ನ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ, ಸರ್ ನಿಮ್ಮ ಸಬ್ಜೆಕ್ಟನ್ನು ಮಾತ್ರ ಬೇಕಿದ್ದಾನೆ ನಮ್ಮ ಹುಡುಗ, ಇಲ್ಲ ಅವ್ನು ಚೆನ್ನಾಗಿ ಓದ್ತಾನಲ್ಲ ಚೆನ್ನಾಗಿ ಓದ್ತಾನೆ, ಇಲ್ಲ ಸರ್ ಭಾರಿ ಕಡಿಮೆ ಮಾರ್ಕ್ ತೆಗೆದವನು ಅವನು, ನೀವು ದಯವಿಟ್ಟು ಅವನು ಮಾತಾಡಿಸಿ ಅವ್ನು ಫ್ರೀಯಾಗಿ ಮಾತಾಡ್ತಾರೆ, ಭಯದಿಂದ ಅವನು ಮರ್ತು ಹೋಗ್ತಾ ಇದೆ ಅಂದೆ ಸರ್. ಕಳೆದ ವರ್ಷ ಅಂದಿದ್ದೆ, ಈ ವರ್ಷ ನಿಜವಾಗವನು 93% ಪಾಸ್ ಮಾಡಿದ್ದಾನೆ. ಅವ ಎರಡು ಸಬ್ಜೆಕ್ಟಲ್ಲೂ ಅವನು ಅಷ್ಟು ಇಂಪ್ರೂವ್ ಆದ. ಅವನು ಅವ್ರು ನಿಜವಾಗ ನೋಡಿ ದಗಾಡ್ತಾರೆ, ನೋಡಿ ನೀವು ಹೇಳಿದ್ದು ಎಷ್ಟು ನಿಮ್ಮ ಹುಡುಗ ಬದಲಾವಣೆ ಅದ ಸರ್. ನಮ್ಮ ಹುಡುಗ ಅಂತ ಅಲ್ಲ, ಪ್ರತಿ ಮಕ್ಕಳನ್ನು ಫ್ರೀಯಾಗಿ ಮಾತಾಡ್ಸ್ಕೊಂಡು ಅವ್ರಿಗೆ ಎಜುಕೇಶನ್ ಕೊಟ್ಟರೆ ನಿಜವಾಗ ಅವರು ಒಳ್ಳೆಯ ಪ್ರಜೆಗಳಾಗ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ನಾನು ಹೇಳಿ ಬರೀನಿ ಸರ್. ಎಲ್ಲೆಲ್ಲಿ ಓದಿದ್ರಿ ನೀವು ಸರ್? ನಾವು ಹಳ್ಳಿ ಶಾಲೆಲ್ಲ ಓದ್ದು ಫಸ್ಟು 4ನೇ ತರಗತಿವರೆಗೂ. ನಿಮ್ಮೂರಲ್ಲೇ ಇತ್ತ ಶಾಲೆ? ಆಗ ಶಾಲೆ ಇತ್ತು ಕಣತ್ತೂರಲ್ಲಿ. ಕಣತ್ತೂರಲ್ಲಿ ನನ್ನ ನೈಟು ಪ್ಲೇಸ್ ಹುಟ್ಟೂರು ಹೊಸೂರು ಅಲ್ಲೂರ ಹತ್ರ. ನಾವು ಅಲ್ಲಿಂದ ಇಲ್ಲಿ ಬಂದು ಕಣತ್ತೂರು ಸೆಟ್ಲ್ ಆದ್ವಿ. ಕೊನೆಗೆ ಒಂದು 22 ಇಯರ್ಸ್ ಆದಮೇಲೆ ಮದುವೆ ಇಲ್ಲಿ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆದ್ವು. ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡು ಆವಾಗ 4ನೇ ತರಗತಿವರೆಗೂ ಊರಿನಲ್ಲೇ ಕ್ಲಾಸ್ ತರಗತಿ ಇತ್ತು. ಆಮೇಲೆ ಆಲೂರಿಗೆ ನಡ್ಕೊಂಬತ್ತಿದ್ವಿ. ನಡ್ಕೊಂಡು ಅಂದ್ರೆ ಒಂದು 5-6 ಕಿಲೋಮೀಟರ್ ದೂರ ಡೈಲಿ. ಆ ಸೋನೆ ಮಳೆದು ಪ್ಲಾಸ್ಟಿಕ್ ಹಾಕೊಂಡು ನಾವು ಸ್ಕೂಲಿಗೆ ಬರ್ತಾ ಇದ್ದು. ಮಿಡ್ಲ್ ಸ್ಕೂಲು ಆಲೂರಿನಲ್ಲಿ, SSLC ಮುಗಿಯೋವರೆಗೂ ಆಲೂರಿನಲ್ಲಿ. SSLC ಪಾಸ್ ಮಾಡಿದ್ರಿ? ಆಯ್ತು ಸರ್, ಅವತ್ತಾಯ್ತು. ಒಂದೇ ಸರಿ ಪಾಸ್ ಆಯ್ತಾ? ಒಳ್ಳೊಳ್ಳೆ ಕೆಲಸಗಳು ಸಿಗಲ್ಲ ಸರ್ ಅವತ್ತು ನಮಗೆ. ಕರೆದು ಕೊಡೋರು ಕರೆದು ಕೊಡ್ತೀವಿ ಅಂದರು. ಅದೇ ಟೈಮಲ್ಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬಾಬು ಸೂಪರಿಂಟೆಂಡೆಂಟ್ ಆಗಿದ್ರು. ಅವ್ರು ನಿಮಗೆ ಟೀಚರ್ ಪೋಸ್ಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲೆಲ್ಲೂ ಕೆಲಸ ಕೊಡ್ತೀನಿ ಅಂದರು. ಅವತ್ತಿನ ಮಟ್ಟದಲ್ಲೇ ನನಗೆ ಲ್ಯಾಂಡ್ಸಿನ ಭಾಳ ಆಸಕ್ತಿ, ಜಮೀನು ದನ ಕರುಗಳು ಹೋರಿ ಅಂದ್ರೆ ಭಾರಿ ಇಂಟ್ರೆಸ್ಟ್. ಹಾಗಾಗಿ ನಾನು ಯಾವ ಜಾಬ್ ಹೋಗಿ ಹಠ ಮಾಡಿರೋ ನನ್ನ ಹೋಗಿ ಅಂತ. ಅಂತೂ ಅಂದ್ರೆ ನಾನು ಓದಲಿಲ್ವಲ್ಲ ಅಂತ ಹಠ ಮಾಡಿ ನನ್ನ ತಮ್ಮನೊಬ್ಬನ್ನ, ನನ್ನ ತಮ್ಮ ಎಚ್ ವಿ ಪಾಲಾಕ್ಷ ಅಂತ ಇದ್ದಾರೆ, ಆತ ಮನೆಗೆ ಬರೋದಂಗೆ ಅವರು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ನಜೇವಾಡ ಅಂತ, ಅವ್ರ ಮನೇಲೇ ಬಿಟ್ಟು ಅವನಿಗೆ ಏನೇನು ಬೇಕೋ ಸಪ್ಲೈ ಎಲ್ಲ ಕೊಟ್ಕೊಂಡು ಅವನನ್ನು ಓದಿಸಿ ಅವನ ಕೆಲಸಕ್ಕೆ ಸೇರೋವರೆಗೂ ಬಿಡಲಿಲ್ಲ ಅವನ್ನ. ನನಗೆ ಕೊಡಕ್ಕೆ ಮಾಡಿದ್ರಲ್ಲ ಅವನಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅವನಿಗೆ ಟೀಚರ್ ಪಟ್ಟು ಕೊಡಿಸಿದ್ದುಂಟು. ಆಮೇಲೆ ನೋಡಿ ನನ್ನ ಜೊತೆ ಓದ್ತಾ ಇದ್ದವ್ರು 2 ಜನ ಹುಡುಗರು ನನ್ನ ಸ್ನೇಹಿತರು, ಅವ್ರಿಗೆ ನಿಜವಾಗ ಸರ್ ಅವ್ರಿಗೆ ಹಾಕಕ್ಕೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ನನ್ನ ಜೊತೆ ಕೂತ್ಕೊಂಡು ಸ್ಟಡಿ ಮಾಡ್ತಿದ್ರು ಅವರು. ಆದರೆ ಅವರು ಚೆನ್ನಾಗಿ ಓದಿದ್ರು, ಪಾಸ್ ಮಾಡಿದರು. ಆದ್ರೆ ಅವರಿಗೆ ವೃತ್ತಿ ತಗೋಬೇಕು ಅನ್ನೋ ಒಂದು ಶಕ್ತಿ ಇಲ್ಲ. ನಾನು ಅಂತ ಫೀಲ್ಡಲ್ಲಿ ನಮ್ಮ DDPFC ಕರ್ಕೊಂಡೋಗಿ ನಮ್ಮ ಬಾವರ ಹತ್ರ ಅವ್ರನ್ನ ಇರಿಸ್ಕೊಂಡು ಕೂರಿಸ್ಕೊಂಡು ನೋಡಿ, ತೀರಾ ಬಡವರು ನನ್ನ ಸ್ನೇಹಿತರು, ಇವ್ರಿಗೆ ನೀವು ಜಾಬ್ ಕೊಡಬೇಕು, ಟೀಚರ್ ಪೋಸ್ಟು ಶಿಕ್ಷಣ ಸೆಲೆಕ್ಟ್ ಮಾಡೋದು ಅವ್ರದೇ ಅವಾಗ. ಆವಾಗ ಅವರಿಗೆ ನಾನು ಹೇಳ್ಕೊಂಡು ನಮ್ಮ ಭಾವರಿಗೆ ಅವನ ಹತ್ರ ಏನು ತಾಳ ಕೊಡ್ದು, ಅವರು ಬಡವರು, ತಿನ್ನಕನ್ನ ಎಲ್ಲ ಅವರಿಗೆ, ಈ ನನಗೆ ಅಪಾಯಿಂಟ್ ಕೊಡ್ತೀನಿ ಅಂದ್ರಲ್ಲ ಇವ್ರಿಗೆ ಕೊಡಿ, ಈ ತರ ಹಠ ಮಾಡಿ ಅವ್ರಿಗೆ ಎರಡು ಜನ ಜಾಬ್ ಕೊಡ್ಸಿದ್ದೆ ನಾನು. ಮಾಸ್ಟರ್ ಆದ್ರೆ ಅವರಿಬ್ರು ಮಾಸ್ಟರ್ ಆದ್ರು, ಮಾಸ್ಟರ್ ಆದ್ರು ಅವ್ರ ಹೆಂಡತಿ ಹೋಗಿ ಟೀಚರ್ ಸಿಕ್ಕಿದ್ರು, ಅವ್ರಿಗೆ ಮಕ್ಕಳಿದ್ದಾರೆ, ಹೊಂಬಳಯ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಕ್ಲಾಸ್ಮೇಟ್ ಬಡಬಾತ, ಅವನಿಗೆ ಜಾಬ್ ಕೊಡ್ಸಿದ್ದೆ ನಾನು. ಇನ್ನೊಬ್ಬರಿಗೂ ಅದೇ ತರ ಕೊಡ್ಸಿದ್ದೆ, ಎರಡು ಜನ ಅವ್ರ ಕಾಲ ಮೇಲೆ ನಿಂತ್ಕೊಳಕ್ ಮಾಡಿದ್ ನನಗೆ ಹೋಗ ಆಸಕ್ತಿ ಇಲ್ಲ ಅವಾಗ ಅಪಾಯಿಂಟ್ಗೆ, ನಿಮಗೆ ಸಿಗಂತದ್ದು ಬೇರೆ ಕೊಡ್ಸಿದ್ರು. ನನ್ನ ತಮ್ಮನ ಅದೇ ರೀತಿ ಹಠ ಮಾಡಿ ಓದಿಸಿ ಅವನು ಐ ಟಿ ಐ ಎಲ್ಲ ಮಾಡಿಸಿ ಅವ್ನು ಟೀಚರ್ ಪೋಸ್ಟ್ ಕೊಡಿ ಅವನಿಗೆ ಅಂತ ಅಂದು ಅವ್ರಿಗೆ ಕೊಡ್ಸಿದ್ದೆ. ಇದು ನನ್ನ ಅನುಭವದಲ್ಲಾಗಿದೆ. ಮುಂದಕ್ಕೆ ಓದ್ಬೇಕು ಅಂತ ಹೇಳಿ ಆಸಕ್ತಿ ಇರಲಿಲ್ವ ನಿಮ್ಗೆ? ನನಗಿಲ್ಲ ಸರ್, ಮನೆಯವ್ರು ಭಾರಿ ಆಟ ಮಾಡಿದ್ರು. ನಮ್ದೆಲ್ಲ ನಮ್ಮ ಅಕ್ಕ ತಂಗಿರನ್ನ ನಮ್ಮೆಲ್ಲ ಅಪಾಯಿಂಟ್ಗೆ ಕೊಟ್ಟು ಮದುವೆ ಮಾಡಿದೆ. ಅವತ್ತಿನ ಮಠದಲ್ಲಿ ನಾನೇ ನಿಂತು ಮಾಡಿರೋದು. ಅವತ್ತು ನಮ್ಮ ತಂದೆಯವರು ಏನೋ ಅವ್ರದ್ದಂತಾರ ಲೈನ್ ಇತ್ತು, ಈ ಥರ ಆದ್ರೆ ಆಗಲ್ಲ ಅಂತ ಆಟ ಮಾಡಿಬಿಟ್ಟು ನಾವೇ ನಿಂತು ನಮ್ಮ ಅಕ್ಕ ತಂಗಿರನ್ನೆಲ್ಲ ನಾವು ಅಪಾಯಿಂಟ್ಗೆ ಮದುವೆ ಮಾಡಿದ್ವಿ. ಅವತ್ತು ಎಲ್ಲರೂ ಅಪಾಯಿಂಟ್ಲಿರೋರು ಮದುವೆ ಆದರು. ಇವತ್ತು ಚೆನ್ನಾಗವ್ರೆ, ಚೆನ್ನಾಗವ್ರೆ, ಎಲ್ಲ ಚೆನ್ನಾಗಿದ್ದಾರೆ. ಎಷ್ಟು ಜಮೀನು ಇತ್ತು ಗೋಪಾಲ್ಗೌಡ್ರೆ ನಿಮಗೆ? ನಮಗೆ ನಮ್ಮ ತಂದೆ ಆಸ್ತಿನೇ ಅವತ್ತೊಂದು 30 acres ಜಮೀನು ಇತ್ತು ಸರ್, ಹೊಸೂರಲ್ಲಿ. ಹೊಸೂರಲ್ಲಿ 30 acres ಆಸ್ತಿ ಇತ್ತು. ನನಗೆ ಬಂದಿದ್ದು 1 acres. ಆಮೇಲೆ ಅನಿರೀಕ್ಷ ಏನೋ ನನ್ನ ಅದೃಷ್ಟ ಗ್ರಾಚಾರ್ಭ ಒಟ್ಟಿನಲ್ಲಿ ಕಣ್ತೂರಿನಲ್ಲಿ ಸಂಬಂಧ ಆಯಿತು. ಇವ್ರಿಗೆ ಗಂಡು ಮಕ್ಳು ಇರಲಿಲ್ಲ. ಆವಾಗ ನಾನು ಇಲ್ಲೇ ಬಂದು ಸೆಟ್ಲ್ ಆಗಬೇಕಾ ಪರಿಸ್ಥಿತಿ ಆ ಥರ ಆಗ್ಬಿಡ್ತು. ಆಮೇಲೆ ಇವ್ರ ಸಂಬಂಧಿಕರು ಎಲ್ಲ ಸೇರಿ ನನ್ನನ್ನು ಇಲ್ಲ ನೀವು ಇಲ್ಲೇ ಇರಬೇಕು, ಅವ್ರಿಗೆ ಗಂಡು ಮಕ್ಳಿಲ್ಲ, ಅತ್ತೆ ಮಾವ ತೀರಾ ದಡ್ರು, 4.5 paisa ಅನ್ನೋರು, ದುಡ್ಡು ಲೆಕ್ಕ ಮಾಡಕ್ ಬರ್ತಿರಲ್ಲ ಆ ತರ ಜನ ಅವರು, ಮನೆ ಹಾಳಾಗೋಗ್ಬಿಟ್ಟು ನೀವು ಇಲ್ಲೇ ಇರಬೇಕು ಅಂದ್ರು. ನಮ್ಮ ಮಾವ ತಾಯಿ ಒಬ್ರು ಬಹಳ ತ್ಯಾಗಿ ಇದ್ರು. ತ್ಯಾಗಿ ಅಂತ ಅಂದ್ರೆ ನಮ್ಮ ಆಲೂರು ತಾಲೂಕಲ್ಲಿ ಹೆಸರಾದ ಮನುಷ್ಯ ಮಾಸ್ತಮ್ಮ ಅಂತ ಅವ್ರ ಹೆಸರು. ಅವರು 1 ವರ್ಷದ ಮಗು ಇದ್ದಾಗಲೇ ಅವ್ರನ್ನ ಗಂಡನ್ ತೀರ್ಕೊಂಡ್ಬಿಟ್ರು. ಆ ಒಬ್ಬನೇ ಮಗನ ಸಾಕಿದ್ರು, ಅವರು ಓದಿಸ್ನಿಲ್ಲ, ಅವ್ರ ಮಗಳನ್ನೇ ನನಗೆ ಕೊಟ್ಟು ಮದುವೆ ಮಾಡಿದ್ರು. ಆ ಪರಿಸ್ಥಿತಿಯಲ್ಲಿ ನಾನು ಆ ಮನೇಲಿ ಇರಲೇಬೇಕಾಗ ಸಂದರ್ಭ ಮೂಡ್ತು. ಹಾಗಾಗಿ ಅವ್ರ ಮನೇಲಿ ಇದ್ಕೊಂಡು ನಮ್ಮ ನಾತನ ಹೊರಗಡೆ ಕೊಟ್ಟು ಮದುವೆ ಮಾಡಿಕೊಂಡು ಆ ಮನೇಲೇ ಸೆಟ್ಲ್ ಆದೆ. ಆಮೇಲೆ ನಾವು ಹೊಸೂರಿನ ಆಸ್ತಿನ ನನ್ನ ಭಾಗಕ್ಕೆ ಏನು ಬಂದಿತ್ತು ಅದನ್ನೆಲ್ಲ ಮಾರಾಟ ಮಾಡಿ ಈ ಕಣತೂರಿನಲ್ಲಿ ತಗೊಂಡು 1.5 acres ಕಳೆದೋಸ್ ತಗೊಂಡಿದ್ದು ಸೇರಿ 1.75 acres ಆಸ್ತಿ ತಗೊಂಡು ನಮ್ಮ ಮಾವ ರಸ್ತೆ ಅದು ಇದೆಲ್ಲ ಸೇರಿಸಿ ಟೋಟಲ್ ಬೌಂಡ್ರಿ ಮಾಡಿ 1 acres ಅಡಿಕೆ ಮಾಡಿದ್ದೆ ನಾನು. ಈ ವರ್ಷ ನಮ್ಮ ಮಕ್ಕಳು 1.5 acres ಮತ್ತೆ ಎಕ್ಸ್ಟ್ರಾ ಮಾಡಿದ್ದಾರೆ. ಆಮೇಲೆ ಇತರ ಬೆಳೆಗಳನ್ನು ಬೆಳಿತೀವಿ, ಈ ತರ ಕಾಲ ಹಾಕೊಂಡು ಹೋಗ್ತೀವಿ. ಈಗ ಒಟ್ಟಿಗೆ ಕಣತೂರಲ್ಲಿ ಎಷ್ಟು ಜಮೀನು ಇದೆ? ಕರೆಕ್ಟ್ ಒಂದು 20 acres ಇದೆ ಸರ್. 1 acres ಇದೆ. 20 acres 10 acres ಅಡಕೆ ಇದೆ. ಈ ವರ್ಷ ಮಾಡಿರೋದು ಸೇರಿದ್ರೆ 12 acres ಕರೆಕ್ಟ್ ಆಗಿದೆ. 12 acres ಅಡಕೆ ಇದೆ. ಉಳಿದಿದ್ರಲ್ಲಿ ಏನ್ ಬೆಳ್ಕೊತೀರಿ? 22,700 ಅಡಕೆ ಇದೆ. ಉಳಿದ ಜಮೀನಲ್ಲಿ ಏನೇನು ಬೆಳ್ಕೊತೀರಿ? ಇನ್ನು 8 acres ಉಳಿದ ಜಮೀನಲ್ಲಿ ಊಟಕ್ಕೆ ಭತ್ತ ಬೇಕಲ್ಲ ಸರ್, ಆ ಭತ್ತನು ಬೆಳಿತೀವಿ. ಆಮೇಲೆ ಈ ತರ ರಾಗಿ ಬೆಳ್ಕೊಳ್ತೀವಿ, ಶುಂಠಿ ಬೆಳಿತಾ ಇರ್ತೀವಿ, ಹೀಗೆ ಬೇರೆ ಬೇರೆ ಬೇರೆ ಬೇರೆ ತರದ ಬೆಳೆಗಳೆಲ್ಲ ಬೆಳ್ಕೊಳ್ತೀವಿ, ಜೋಳನೂ ಬೆಳಿತೀವಿ. ಈಗ SLC ಓದುವಾಗಲೇ ಕೃಷಿ ಬಗ್ಗೆ ನನಗೆ ಭಾರಿ ಆಸಕ್ತಿ ಇತ್ತು ಅಂತ ಹೇಳಿದ್ರಿ ತಾವು. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನು ಇತ್ತು, ಏನೇನು ಬೆಳ್ಕೊತಾ ಇದ್ರಿ ಅಲ್ಲಿ? ಅವ್ ಹೇಳಿದ್ನಲ್ಲ ಸರ್, ನಮ್ಮ ತಂದೆ ಆಸ್ತಿನ ಆಗೋದು 1.3 acres ಇತ್ತು. ಆದ್ರೆ ಅದ್ ಜವಾಬ್ದಾರಿನೂ ನಂದೇ ಇತ್ತು ಅವಾಗ ಪೂರ್ತಿ. ಅವಾಗ ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಓದ್ಕೊಳ್ಳೆಯ ನನ್ನ ಜಮೀನ್ ಕಡೆನೇ ಒಲವು ಬಂದ್ಬಿಡ್ತು. ಅವಾಗ ಕೆಲಸ ಕಾರ್ಯ ಮಾಡ್ಕೊಂಡು ನಾನು ಸ್ಕೂಲ್ ಹೋಗ್ತಾ ಇದ್ದೆ. ಆಮೇಲೆ ಬಂದ್ಕೊಳ್ಳೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿದ್ದೆ. ಅದನ್ನ ನೋಡಿ ನನಗೆ ಸ್ವಲ್ಪ ಜವಾಬ್ದಾರಿನೇ ಅಂದಮೇಲೆ ಬಿಟ್ಬಿಟ್ರು ನಮ್ಮ ತಂದೆ ಅವಾಗ. ಹಾಗಾಗಿ ನನಗೆ ಎಜುಕೇಶನ್ ಕಡೆ ಸ್ವಲ್ಪ ಒಲವು ಕಡಿಮೆ ಆಯಿತು. ಈ ಲ್ಯಾಂಡ್ಸಿಂದು ಆಸಕ್ತಿ ಜಾಸ್ತಿ ಆಯಿತು. ದನ ಕರುಗಳು ಹೋರಿ ಆ ಹುಚ್ಚು ಅವಾಗಲೇ ನನಗೆ ಹಿಡ್ಕಂತು. ಹೋರಿ ಸಾಕಾಣಿಕೆ ಆಗ್ದಿಂದಲೂ ಮಾಡ್ತಾ ಇದ್ರ ತಂದೆಯವ್ರ ಕಾಲದಿಂದಲೇ? ನಮ್ಮ ತಂದೆಯವರು ಮಾಡ್ತಾ ಇದ್ರು, ನಮ್ಮ ತಾತನೂ ಹೋರಿ ಸಾಕಾಣಿಕೆ ಮಾಡ್ತಾ ಇದ್ರು. 2-3 ಎಳ್ಳಿ ಕಾರು ಹೋರಿಗಳನ್ನ ಸಾಕ್ತಾ ಇದ್ರು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ 7-8 ಅವ್ರು ಕೈ ಬಿಟ್ಟಿದ್ರು ಎಳ್ಳಿ ಕಾರು ಹೋರಿ ಸಾಕದ. ಅಂತೂ ಆ ಒಂದು ರಕ್ತ ನಮಗೆ ಮನಸ್ಸು ತಡಿನಿಲ್ಲ. ಮತ್ತು ಈಗ 50 ನಾವು ಮಾಡ್ತಾ ಇಟ್ಕೊಂಡಿದ್ವಿ. ಅಂದ್ರೆ ಅನುಭವ ಇತ್ತಲ್ಲ ಚಿಕ್ಕ ವಯಸ್ಸಿನಲ್ಲಿ, ಹಂಗಾಗಿ ಮನಸ್ಸು ತಡಿಲಿಲ್ಲ. ಅದು ಆಗಿನ ಕಾಲಕ್ಕೆಲ್ಲ ಸಂತಾನೋತ್ಪತ್ತಿಗೆ ಅಂತ ಹೇಳಿ 2-3 ನೀವೇ ಸಾಕಾಣಿಕೆ ಮಾಡ್ತಿದ್ರು ನಿಮ್ಮದಲ್ಲೇ? ಹೌದು, ನಾವೇ ಸಾಕ್ತಾ ಇದ್ದು. ಎಲ್ಲೆಲ್ಲಿಂದ ಎಲ್ಲ ಬರೋರು ಅಲ್ಲಿಗೆ ಹಸುಗಳನ್ನೆಲ್ಲ ಹೊಡ್ಕೊಂಡು? ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಬರೋರು. ಅವಾಗ ಈ ಹಾಸ್ಪಿಟ್ಲು ಇಲ್ಲ, ದೂರ ಎಲ್ಲೆಲ್ಲೋ ಸಿಟಿಗಳಲ್ಲಿ ಮಾತ್ರ ಹಾಸ್ಪಿಟ್ಲು. ಆಮೇಲೆ ಮನೆ ಮನೆಗೆ ಬಂದು ಇಂಜೆಕ್ಷನ್ ಹಾಕೋದು ಅದಿರ್ನಿಲ್ಲ. ಅವಾಗ ರಾಸುಗಳು ಜಾಸ್ತಿ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಭೂಮಿ ಎಷ್ಟಿದೆಯೋ ಅಷ್ಟೇ ಇತ್ತು, ಜಾನುವಾರುಗಳು ಜಾಸ್ತಿ ಇತ್ತು. ಅವಾಗ ಒಂಥರ ನಡೀತಿತ್ತು. ಇವಾಗ ಜಾನುವಾರು ಕಡಿಮೆ ಆಯ್ತು, ಜನಸಂಖ್ಯೆ ಜಾಸ್ತಿ ಆಯ್ತು, ಬೆಳೆಗಳು ಇಂದನು ಆ ಇದು ಭೂಮಿನ ಎಲ್ಲ ಹಂಚ್ಕೊಂಡ್ರು. ಈ ತರ ಆಗಿ ಜಾನುವಾರುಗಳೆಲ್ಲ ಮಾರ್ಕೊಂಡ್ಬಿಟ್ಟು ಇವಾಗ ಬರೀ ದುಡಿಮೆ ದುಡ್ಡು ಬರೋ ಅಂತ ಏನೋ ಮಾಡ್ಕೊಂಡು ಕಾಲ ಮಾಡ್ಕೊಂಡು ಹೋಗ್ತಾ ಇದಾರೆ. ತಂದರ ಕಾಲಕ್ಕೆ ಏನೇನು ಬೆಳೆ ಬೆಳೀತಾ ಇದ್ರು ಅವತ್ತಿನ ಕಾಲಕ್ಕೆ? ಆವಾಗ ನಾನ್ ಕಾಣಂಗ ಭತ್ತ, ರಾಗಿ, ಆಲೂಗಡ್ಡೆ, ಜೋಳ ಇಷ್ಟೇ, ಕಬ್ಬು ಇದು ಕಮರ್ಷಿಯಲ್ ಕ್ರಾಪ್, ಇದು ಇಷ್ಟೇ ಸಾಮಾನ್ಯವಾಗಿ ಬೆಳೀತಾ ಇದ್ದಿದ್ದು. ಭತ್ತ, ರಾಗಿ, ಆಲೂಗಡ್ಡೆ, ಜೋಳ, ಕಬ್ಬು ಇಷ್ಟು ಬೆಳೀತಾ ಇದ್ದು. ಇಷ್ಟು ಬೆಳೀತಾ ಇದ್ರು. ಭತ್ತ ರಾಗಿ ಅಂತೂ ಮನೆ ಬಳಕೆಗೆ ಅಂತ ಹೇಳಬೇಕಾಯ್ತಿತ್ತು. ಇಲ್ಲ, ಅದೇ ಅವತ್ತಿನ ಒಂದು ದುಡ್ಡು ಕಾಸಿನ ಬೆಳೆ, ಅದು ಅದನ್ನೇ ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದು. ಅದನ್ನೇ ಹೆಚ್ಚು ಬೆಳೆಯೋದು, ತಗೊಂಡೋಗಿ ಮಾರಾಟ ಮಾಡೋದು. ಈ ಹೊಲಭತ್ತ ಏನೋ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ. ಹೌದು ಸರ್, ಹೊಲಭತ್ತ ಅಂತ ಮಾಡ್ತಿದ್ದು. ಅದು ಯಾವ ಭೂಮಿಲಿ ಬರೋದು? ಸ್ವಲ್ಪ ಆನಂಜಿ ವರ್ವಿಡಿಯ ಅಂತ ಭೂಮಿಗಳು, ವರ್ವಿಡಿಯ ಅಂತ ಭೂಮಿಗಳಲ್ಲಿ ಅದು ಭಾರಿ ಈಸಿಯಾಗಿ ಬರೋ ಬೆಳೆ. ಅದು 4 ತಿಂಗಳಿಗೆ ಕಟಾವೇ ಆಗ್ಬಿಡೋದು. ಅದು ಕೆಂಪಕ್ಕಿ ಬರೋದು, ಇದು ಕುಸುಲಕ್ಕಿಗೆ ಹೋಗೋದು, ಪುರಿನು ಮಾಡೋರು, ಒಳ್ಳೆ ಬೆಳೆ ಬರೋದು. ಅದು ಕುಸ್ಕಿ ಜಮೀನಲ್ಲಿ ಮಾಡ್ತಿದ್ವು ಅದನ್ನ. ಯಾವ ಟೈಮಲ್ಲಿ ಬಿತ್ತನೆ ಮಾಡ್ತಿದ್ರು ಅದನ್ನ? ಭರಣಿ ಮಳೆ, ಭರಣಿ ಮಳೆ, ಭರಣಿ ಮಳೆಗೆ ಬಿತ್ತನೆ ಮಾಡ್ಬಿಡ್ತಿದ್ವು. ಈಗ ಬಿತ್ತನೆ ಮಾಡೋಕ್ಕಿಂತ ಮೊದಲು ಹೆಂಗೆ ಹದ ಮಾಡ್ಕೊತಿದ್ರು ಜಮೀನಲ್ಲ? ಭೂಮಿನ ಅಡಿಗಾರು ಬೇಸಾಯ ಅಂತ ಮಾಡ್ತಿದ್ವು ಹಿಂದೆ. ಅಡಿಗಾರು, ಅಡಿಗಾರಕ್ಕೆ ಹೊಡೆಯೋದು. ಅಡಿಗಾರು ಅಂದ್ರೆ ಏನು? ಅಡಿಗಾರು ಅಂದ್ರೆ ಈ ನಮ್ಮ ಹಳ್ಳಿಯ ನಾಟಿ ಎತ್ತುಗಳು, ಅದರಲ್ಲೆಲ್ಲ ಭೂಮಿನ ಉತ್ತು ಬಿಸಿಲಲ್ಲೆಲ್ಲ ಒಣಗಕ್ ಬಿಟ್ಟು ಮಳೆ ಬಂದವಾಗ ಅದನ್ನೆಲ್ಲ ಹದ ಮಾಡಿ ಬಿತ್ತದಕ್ಕೆ ಅದನ್ನ ಉಪಯೋಗಿಸ್ತಿದ್ವು. ಅವಾಗ ಅದನ್ನ ಅಡಿಗಾರಕ್ಕೆ ಅಂತ ಹೊಡಿತಿದ್ವು. ಅದ ಎಷ್ಟಕ್ಕೆ ಹೊಡ್ಕೊತಿದ್ರಿ? ಅವಾಗ 4 ಬೇಸಾಯ ಮಾಡ್ತಿದ್ದು. ಬೇಸಾಯ ಮಾಡಿ ಭೂಮಿಲಿ ಗರಿಕೆ ಗಿರಿಕೆ ಎಲ್ಲ ಒಣಗಿಸಿ ಈ ಕೊಡ್ನಾರೆ ಅಂತ ಬರುತ್ತೆ ಇವಾಗ, ಅದು ಅವಾಗ ನಾವು 3-4 ತಿಂಗಳು ಅದನ್ನ ಬಿಸಿಲು ಒಣಗಿಸ್ಬಿಟ್ರೆ ಅದೆಲ್ಲ ನಾಶವಾಗ್ಬಿಡೋದು. ಭೂಮಿಯೆಲ್ಲ ಆ ರೀತಿ ಫಲವತ್ತತೆ ಮಾಡ್ಕೊಂಡು ಅಡಿಗಾರಕ್ಕೆ ಹೊಡ್ಕೊಂಡು ಭರಣಿ ಮಳೆ ಬಂದವಾಗ ಈ ಬೆಳೆನೇ ಬಿತ್ತನೆ ಮಾಡ್ತಿದ್ದು. ಅದಕ್ಕೆಲ್ಲ ಕರೆಕ್ಟಾಗಿ ಅಷ್ಟೊಳಗೆ ದನಿ ಗೊಬ್ಬರ ಎಲ್ಲ ಸೇರಿಸಿ ಮಣ್ಣು ಮುಸಿ ಎಲ್ಲ ಸೇರಿಸಿ ಭೂಮಿ ಅಷ್ಟು ಫಲವತ್ತಾಗಿ ಇಟ್ಕೊಳ್ತಿದ್ದು. ಅವಾಗ ಒಳ್ಳೆ ಬೆಳೆ ಬರೋದು. ಈ ರಾಸಾಯನಿಕ ಗೊಬ್ಬರ ಭಾರಿ ಕಡಿಮೆ ಅವಾಗ, ಇಲ್ವೇ ಇಲ್ಲ. ನಮ್ಮ ಫಾದರ್ ಕಾಲದಲ್ಲಿ ರಾಸಾಯನಿಕ ಗೊಬ್ಬರನ ನಾವು ಬಳಸ್ತಿದ್ದೆ ಕಡಿಮೆ. ನಾವು ಕಾಣಂಗೆ ನಾವು SSLC ಬಂದವಾಗ ನಮ್ಮ ಅಪ್ಪರೆಲ್ಲ ಏ ಒಂದ್ ಸ್ವಲ್ಪ ಈ ಸೂಪರ್ ತಂದು ಹಾಕಿದ್ರೆ ಸ್ವಲ್ಪ ಬೆಳೆ ಬರುತ್ತಂತೆ ಅಂತ ಹೇಳ್ಬಿಟ್ಟು ಸೂಪರ್ ತಂದು ಲೈಟ್ ಆಗಿ ಹಾಕೊಂಡು ಬೆಳೆನ ಸ್ವಲ್ಪ ಇಳುವರಿ ಬರಂಗ್ ಮಾಡ್ಕೊಂಡ್ರು. ಅದು ಅವಾಗ ಕಡಿಮೆ ಇದ್ದಿದ್ದು ರಾಸಾಯನಿಕ ಬೆಳೆ ಇವಾಗ ಜಾಸ್ತಿ ಆಗೋಯ್ತು. ಕೊಟ್ಟಿಗೆ ಗೊಬ್ಬರ ಇಲ್ದಂಗಾಯ್ತು, ಮಣ್ಣು ಮಸಿ ಇಲ್ದಂಗಾಯ್ತು. ಬರೀ ಅದನ್ನೇ ನಂಬ್ಕೊಂಡು ಬರೀ ಒಂದೇ ಬೆಳೆಗಳನ್ನ ಬೆಳೆದು ಈಗ ಜೋಳ, ಈ ಜೋಳ ಎಲ್ಲ ಹೋಗ್ತಾ ಇದೆ. ಈಗ ಎಲ್ಲ ವೈಟ್ ರೋಗ ಬಂದು ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ಒಂದೇ ಬೆಳೆ ಭೂಮಿಲಿ ಬೆಳೆಯೋದು, ಅದಕ್ಕೆ ಮಣ್ಣು ಮಸಿ ದನಿ ಗೊಬ್ಬರ ಇಲ್ಲ, ಬರೀ ರಾಸಾಯನಿಕ ಗೊಬ್ಬರದಲ್ಲಿ ಬೆಳಕೊಳ್ಳೋದು. ಹೀಗಾಗಿ ಭೂಮಿ ಫಲವತ್ತತೆ ಎಲ್ಲ ಹಾಳಾಗಿ ಹೋಗಿ ಭೂಮಿಲಿ ಯಾವ ಒಂದು ಶಕ್ತಿನೂ ಇಲ್ದಂಗಾಗಿ ಈ ಬೆಳೆಗಳು ಹಾಳಾಗ್ತಾ ಇರೋ ಕಾರಣ. ಎಷ್ಟು ಎಕರೆಗೆ ಹಾಕ್ತಿದ್ರಿ ಹೊಲಭತ್ತ? ಹೊಲಭತ್ತ ಒಂದು ಬೆಳೀತಿದ್ದು ಸರ್, ಒಂದು 4-5 ಎಕರೆ ಬೆಳೀತಿದ್ದು. ಬರಡಿ ಮಳೆಗೆ ಹಾಕಿದ್ರೆ ಯಾವಾಗ ಬರ್ತಾ ಇತ್ತು? ಅದನ್ನ 3-4 ತಿಂಗಳೊಳಗೆ ಬಂದ್ಬಿಡೋದು ಸರ್. ಅದು 3-4 ತಿಂಗಳು ಸೋನೆ ಅಡಿಯರೊಳಗೆ ಬಂದೇ ಬಿಡೋದು. ಅದು ಬಂದೇ ಬಿಡೋದು. ಬರಡಿ ಮಳೆ ಫಸ್ಟ್ಗೆ ಹಾಕ್ಬಿಡ್ತಿದ್ದು ಅಲ್ಲಿಗೆ ಬರಡಿ ಮಿಕ್ಸಿರಿ ಆದ್ರಿ ಪುನಃ ಉಸಿರಿನ ಅಷ್ಟೇ ಮಳೆ ಸೋನೆ ಅಡಿಯರೊಳಗೆ ಬಂದ್ಬಿಡೋದು. 3 ತಿಂಗಳು ಬಂದ್ಬಿಡೋದು. ಅದು ಒಳ್ಳೆ ಇಳುವರಿ ಬರ್ತೈತ? ಬರೋದು, ಒಂದು 15 ಕ್ವಿಂಟಲ್ ಬರೋದು ಅಷ್ಟೇ. ಅದು ಅದಕ್ಕೇನು ನೀರ್ ಕಟ್ಟಬೇಕು ಮಾಡಬೇಕು ಆ ತರದಲ್ಲಿ ಇಲ್ಲ ಸರ್. ಭೂಮಿ ತೇವಾಂಶ ಇದ್ಬಿಡು ಸಾಕು, ಬಂದ್ಬಿಡೋದು. ಅರ್ಧಗಿರ್ತ ಹೊಡಿತಿದ್ರ? ಬೇಸಾಯ ಮಾಡ್ತಿದ್ದು, ಎತ್ತುಗಳಲ್ಲಿ ಬೇಸಾಯ ಮಾಡ್ಕೊಂಡು ಬೆಳೀತಿದ್ದು. ಅವಾಗ ಎಷ್ಟು ಕ್ವಿಂಟಲ್ ಆಗದು ನಿಮಗೆ ಭತ್ತ? ಅದ್ರಲ್ಲಿ ಒಂದು 15 ಕ್ವಿಂಟಲ್ ಎಕರೆಗೆ ಬರೋದದು. ಒಂದ್ 4 ಎಕರೆಗೆ ಹಾಕಳಿವ್ರಿ? ಒಂದು 60 ಚೀಲ 60 ಕ್ವಿಂಟಲ್ ಬೆಳೀತಿದ್ದು. ಅದು ಜೊತೆಗೆ ಗದ್ದೆನೂ ಮಾಡ್ತಿದ್ರ? ಅದು ಬೇರೆ, ಅದು ನೀರಾವರಿ ಕೆರೆ ಬಯಲು. ಅವಾಗ ಚಾನಲ್ ಗಿನಲ್ವಲ್ಲ, ಬೋರ್ವೆಲ್ ಬಾವಿಗಳಿಲ್ಲ, ಕೆರೆ ನೀರಿನಲ್ಲೇ ಬೆಳೀತಿದ್ದು. ಹಿಂದೆ ಮಳೆಗಾಲನ ಕರೆಕ್ಟ್ ಆಗಿ ನಡೆಸ್ಬಿಡೋದು, ಕೆರೆ ಎಲ್ಲ ಭರ್ತಿ ಆಗಿರೋದು. ಅವಾಗ ಗದ್ದೆ ಮಾಡ್ಕೊಳ್ದು ಬದ್ದೆ ಮಾಡ್ಕೊಳ್ದು ಬೇಸಾಯ ಮುಂತಾರ ಚೆನ್ನಾಗಿತ್ತು. ಅವಾಗ ಗದ್ದೆ ಎಷ್ಟು ಎಕರೆ ಇತ್ತು? ಒಟ್ಟು 1 30 ಎಕರೆ. ಅದರಲ್ಲಿ 1 15 ಎಕರೆ ಕಾಡೆ ಬಂದ ಇತ್ತು. ಇನ್ನು 15 ಎಕರೆಯಲ್ಲಿ 1 ತರಿ ಅರ್ಧ ಕುಸ್ಕಿ ಅರ್ಧ ಇತ್ತು. 1.5-7 ಎಕರೆ ಗದ್ದೆ ಮಾಡಿದ್ರು. ಗದ್ದೆ ಮಾಡ್ತಿದ್ವಿ, ಉಳಿದಿದ್ದೆಲ್ಲ ರಾಗಿ ಬಳ್ಕೊಳ್ತಿದ್ರು. ಕಳ್ತಿದ್ದು. ಇಲ್ಲಿ ನಿಮ್ಮ ಮಾವರ ಊರಲ್ಲಿ ಏನೇನ್ ಬೆಳೀತಾ ಇದ್ರು? ಅದು ನಾವು ಬಂದ ಮೇಲೆ ಅಲ್ಲಿವರ್ಗೇನು ಬೆಳೆ ಮಾಡ್ತಿರ್ಲಿಲ್ಲ. ಅವ್ರು ಏನೇನು ಮಾಡ್ಕೊತಿದ್ರು? ಅದು ಸಾಮಾನ್ಯ ಭತ್ತ ರಾಗಿನೇ ಅಂತ ಸರ್. ಅವಾಗ ಭತ್ತ ರಾಗಿನೇ ಅವ್ರ ಹೆಚ್ಚಿಗೆ ಇನ್ನೇನು ಬೆಳೆ ಮಾಡ್ತಿರ್ಲಿಲ್ಲ ಅವರು. ನೀವು ಬಂದ್ಮೇಲೆ ಏನೇನು ಹಂತವಾಗಿ ಅಭಿವೃದ್ಧಿ ಮಾಡಿದ್ರಿ? ಅದ ನಾವು ಇಲ್ಲಿ ಬಂದ್ಮೇಲೆ ಕುಸ್ಕಿ ಜಮೀನಿಗೆಲ್ಲ ಹತ್ತಿ ಹಾಕಕ್ ಶುರು ಮಾಡಿದೆ. ಹತ್ತಿಲೂ ಯಾವ ದುಡ್ಡು ಏನು ಆಗ್ಲಿಲ್ಲ. ಲೇಬರ್ಸ್ ಭಾರಿ ಬೇಕಾಯ್ತು. ಲೇಬರ್ಸ್ಗಳು ಈಗ ಬಂದ ಲೇಡೀಸ್ಗಳಿಗೆಲ್ಲ ಸೀರೆ ಹೊಂಚದೆ ಆಗ್ಬಿಡೋದು. ನಾವು ಎಲ್ಲ ಸೀರೆಗಳೆಲ್ಲ ಅರ್ದು ಹೋಗ್ಬಿಡವು. ಅವ್ರಿಗೆಲ್ಲ ಸೀರೆ ಗೀರೆ ಎಲ್ಲ ತಂದುಕೊಟ್ಟು ಅವ್ರಿಗೆ ತಿಂಡಿ ಊಟ ಎಲ್ಲ ಕೊಟ್ಕೊಂಡು ಕೆಲಸ ಮಾಡಿತು. ಏ ಅದು ಇದು ಹತ್ತಿನೂ ಬೇಡ ಅನ್ಸ್ಬಿಡ್ತು. ಆಮೇಲೆ ತರಿ ಜಮೀನಲ್ಲಿ ಭತ್ತದಲ್ಲಿ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಬ್ಬು ಮಾಡಕ್ಕೆ ಶುರು ಮಾಡಿದ್ವು. 1-5 ಎಕರೆಯಲ್ಲಿ ಕಬ್ಬಿನ ಬೆಳೆ ಮಾಡಕ್ಕೆ ಶುರು ಮಾಡಿದ್ವು. ಅದರಲ್ಲೂ ಗಾಣದವ್ರಿಗೆ ಅರ್ಧ ನಮ್ಗೆ ಅರ್ಧ. ಅದರಲ್ಲೂ ಯಾವ ಅನುಕೂಲನೂ ಆಗಲಿಲ್ಲ. ಒಂದು 3 ಗಾಣ ಆಗಿಬಿಟ್ಟು 3 ತಿಂಗಳ ಕಾಲ ನಾವು ಕಬ್ಬು ಬೆಳೀತಿದ್ದು. ಅದರೊಳಗೂ ಏನು ದುಡಿಮೆ ಆಗಲಿಲ್ಲ ನಮಗೆ. ಆಮೇಲೆ ಈಗ ಆಯ್ತಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಒಂದ 25 ವರ್ಷದಲ್ಲೇ ಯೋಚನೆ ಮಾಡಿದೆ, ಮುಂದೆ ಬಾರಿ ಕಷ್ಟ ಆಗುತ್ತೆ, ಬೇಡ ನಾವು ಅಡಿಕೆ ಹಾಕಿಬಿಡೋದು ಒಳ್ಳೇದು ಅನ್ನಿಸ್ತು. ನಾನು ಹೊಸೂರಿನಲ್ಲಿ ಇದ್ದಾವಾಗಲೇ ಒಂದು 1/2 ಎಕರೆಗೆ ಅಲ್ಲಿ ಅಡಿಕೆ ಹಾಕಿದ್ದೆ ನಾನು. ನಮ್ಮ ಹೈಸ್ಕೂಲ್ ಪಕ್ಕದ ಫಾರಂ ಇತ್ತು ಅಲ್ಲಿ, ಆ ಫಾರಂ ಇಂದ ಗಿಡಗಳನ್ನ ತಗೊಂಡೋಗಿ ಅಡಿಕೆ ಮಾಡಿದ ಒಂದು ಅನುಭವ ಇತ್ತು. ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ಮಟ್ಟದಲ್ಲಿ ಧೈರ್ಯ ಮಾಡಿ ಒಂದು 5 ಎಕರೆ ಜಾಗ ತಗ್ಗಿನ ಗದ್ದೆಗಳಿಗೆಲ್ಲವ ಆ ಕಬ್ಬನ್ನೆಲ್ಲ ಕಿತ್ತ ಹಾಕ್ಬಿಟ್ಟು 5 ಎಕರೆ ಜಾಗಕ್ಕೆ ನಾವು ಅಡಿಕೆ ಫಸ್ಟ್ ಸ್ಟಾರ್ಟಿಂಗ್ ಕೂರಿಸ್ತೇವೆ. ಅವತ್ತು ತಿನ್ನಕ್ಕೆ ಅನ್ನ ಇಲ್ಲ, ಕೊಂಡ್ಕೊಬಂದು ತಿಂದಿರೋದುಂಟು, ರಾತ್ರಿ ಟೈಮು ನಾವು ಹೊಸ್ಕೊಂಡು ಮನೆಗಿರೋದು ಉಂಟು ಸಾರ್. ಆ ತಗ್ಗಿನ ಗದ್ದೆಗಳಲ್ಲಿ ಭತ್ತ ಬರೋದು, ಆ ಭತ್ತ ಇಲ್ದಾಗ ಮಾಡ್ಕೊಂಬಿಟ್ಟು ಅಡಿಕೆ ಹಾಕಿಬಿಟ್ಟೆ. ಸುಮಾರು 1/8 ವರ್ಷ ತಿನ್ನಕ್ಕೆ ಅನ್ನ ಇಲ್ಲ. ಒಂದೊಂದು ದಿವಸ ರಾತ್ರಿ ಟೈಮ್ ಸೋರೆಕಾಯಿ ಬೇಸಿಗೆ ತಿಂದು ಮಲಗಿರೋದು ಉಂಟು ನಾವು, ಒಂದೊಂದು ತೊಗರಿಕಾಯಿ ಬೇಸಿಗೆ ತಿಂದು ಮಲಗಿರೋದು ಉಂಟು, ತಿನ್ನಕ್ಕೆ ಅನ್ನ ಇಲ್ಲ. ಆ ಪರಿಸ್ಥಿತಿ ಬರೀ ಬಡ್ಡಿ ಸಾಲ, ಬಡ್ಡಿ ಸಾಲದಲ್ಲಿ ತಗೊಬಂದು ತಿಂತಾ ಇದ್ವು. ಆ ಕಷ್ಟದಲ್ಲಿ ನಾವು ತೋಟ ಮಾಡಿದೆ, ಕಷ್ಟದಲ್ಲಿ ತೋಟ ಮಾಡಿದೆ. ಎಲ್ಲ ಹಾಳು ಮಾಡಿದ್ರು, ಮಾತವನ ಮನೆ ಹಾಳು ಮಾಡಾಕ್ಬಿಟ್ರು, ಮಾತವನ ಮನೆ ಹಾಳಾಗೋಯ್ತು, ತೋಟ ಮಾಡಿ ಒಂದು ಮನೆ ಹಾಳಾಗೋಗ್ಬಿಡ್ತು ಮಾತವನ ಮನೆ ಅನ್ನೋರು ಸರ್. ಆ ಥರ ಮಾಡಿದೆ, ಆ ಥರ ಮಾಡಿ ಸಾಲಕ್ಕೆ ಅವಾಗ ಬಾಳೆ ಹಾಕಿದ್ವರು ಒಳಗಡೆ ಎಲ್ಲವ, ಈ ಬಾಳೆ ಎಲ್ಲ ಈ ಥರ ಆಗೋಗ್ಬಿಡ್ತು, ಎಲ್ಲ ಕಟ್ಟೆ ಬಂದ್ಬಿಡ್ತು, ಎಲ್ಲ ಕಟ್ಟೆ ಬಂದ್ಬಿಡ್ತು, ಬಾಳೆದು ದುಡಿಮೆ ಇಲ್ಲ, ಅಡಿಕೆಡೆ ಪಸ್ಲಿ ಬಂದಿಲ್ಲ, ಯಾರು ಏನಾರು ಮಾತಾಡ್ಕೊಳ್ಳಿ, ಸುಮ್ಮನೆ ತಿರ್ಗಾಡ್ಕೊಂಡು ತಿರ್ಗಾಡ್ಕೊಂಡು ಚಿಮ್ಮಿರ್ಕಡೆ ತಿರ್ಗಾಡ್ಕೊಂಡಿದ್ದೆ. ಅಂತೂ ಕೊನೆಗೆ ಬಾಳೆ ಎಲ್ಲ ಕಿತ್ತ ಹಾಕಿದ ಮೇಲೆ 5 ಎಕರೆ ಜಾಗದಲ್ಲಿ ಎಲ್ಲ ಒಂದು 5-6 ಅಡಿ ಉದ್ದಕ್ಕೆ ಅಡಕೆ ಗಿಡ ಕಣ್ಣಿ ಕಾಣಿಸಕ್ಕೆ ಶುರು ಮಾಡ್ತು. ಓ ಆವಾಗ ಓ ಇವ್ರು ಉಳ್ಕೊಂಡು ಭಾರಿ ನೀಟ ಮಾಡಿರೋ ತೋಟವ, ನಾವೆಲ್ಲ ಏನೋ ತಿಳ್ಕೊಂಡಿದ್ವಲ್ಲ ಅನ್ನಕ್ಕೆ ಶುರು ಮಾಡಿದ್ರು. ಆವಾಗ ಒಂದು 2 ವರ್ಷ ಕಳೆದ್ಮೇಲೆ 8 ವರ್ಷ ಆದಮೇಲೆ ಸ್ವಲ್ಪ ಸ್ವಸ್ವಲ್ಪ ಪಸ್ತು ಬರಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ಆರ್ಥಿಕ ಮಟ್ಟ ಸ್ವಲ್ಪ ಸುಧಾರಿಸ್ತಾ ಬಂತು. ಮೊದಲು 1 ಎಕರೆಗೆ ಹಾಕಿದ್ರಿ ಅಡಿಕೆ? 5 ಎಕರೆ ಫಸ್ಟ್ 5 ಎಕರೆಗೆ ಹಾಕ್ಬಿಟ್ಟೆ ಸರ್. ಓ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರಿ? ತಗ್ಗಿನ ಗದ್ದೆ 5 ಎಕರೆಗೆ ಫಸ್ಟ್ ಮಾಡ್ಬಿಟ್ಟೆ. ಅಲ್ಲಿಗೆ 8-10 ವರ್ಷ ನಮಗೆ ಭಾರಿ ತೊಂದರೆ ಆಯ್ತು ಸರ್, ತಿನ್ನಕ್ಕೆ ಅನ್ನ ಇಲ್ಲ. ಆವಾಗ ಇದು ಇಲ್ಲ, ಏನೋ ಕೊಳವೆ ಬಾವಿಗಳಿಲ್ಲ, ಕೊಳವೆ ಬಾವಿಗಳಿದೆ, ಕೆರೆ ನೀರು ಆಸಾದ್ರೆ ಮಾಡ್ಬಿಟ್ಟೆ. ಆಮೇಲೆ ಈಗ ಥರ ಆಯ್ತಲ್ಲ, ಅಯ್ಯೋ ನಾವು ಬೋರ್ ಮಾಡಿದವ್ರು ಅನುಕೂಲ ಆಗಲ್ಲ, ಯಾಕೋ ಮಳೆಗಾಲ ಕಡಿಮೆ ಆಗ್ತಾ ಇದೆ ಅನ್ನಿಸ್ತು ಸರ್. ನಾನು ಒಂದು 10-12 ಬಾವಿ ಕೊರೆಸ್ತೆ, 12 ಬೋರ್ವೆಲ್ ಕರೆಸ್ತೆ, ಎಲ್ಲ ಫೇಲು. ಓ ಇನ್ನು ಬೇಸಿಗೆ ಕಮೆನ್ಸ್ ಆಗ್ಬಿಡ್ತು ಅಂದರೆ ನಮ್ಮ ತೋಟ ಹೋಗ್ಬಿಡುತ್ತೆ, ತೋಟ ಹೋಗ್ಬಿಡುತ್ತೆ, ಏನು ಮಾಡೋದು ಏನು ಮಾಡೋದು. ಅಯ್ಯೋ ಮತ್ತಿನ್ನೆರಡು ಬಾವಿ ಕೊರೆಸ್ತೆ, 12 ಬಾವಿ ಕೊರೆಸ್ತೆ, ನೀರು ಬರಲಿಲ್ಲ. ಆಮೇಲೆ ಟಿಪಟೂರಿಂದ ವಿರೂಪಾಪುರದ ರಾಜಶೇಖರ್ ಮಾಸ್ಟರ್ ಸ್ನೇಹಿತರೊಬ್ಬರು ಮಾಸ್ಟ್ರು, ಅವರು ಟಿಪಟೂರು ಮಾಸ್ಟರ್ನ ಕರ್ಕೊಂಡು ಪಾಯಿಂಟ್ ಮಾಡಿಸಿ ಅಂದರು. ಆವಾಗ ಅವ್ರಿಗೆ ಕರ್ಕೊಂಬಂದೆ, ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಇವ್ರ ಸಲಹೆ ಮೇಲೆ, ರಾಜಶೇಖರ್ ಮಾಸ್ಟರ್ ಸಲಹೆ ಮೇಲೆ ಕರ್ಕೊಂಬಂದು ಅವ್ರನ್ನ ನಮ್ಮ ಲ್ಯಾಂಡ್ಸ್ ಎಲ್ಲ ಸುತ್ತಾಡ್ಕೆಂದು ಅಡಿಕೆ ತೋಟದೊಳಗೆ ಬರಬೇಕಾದ್ರೆ, ಓ ಇಲ್ಲೇ ಇದಳದಪ್ಪ ಲಕ್ಷ್ಮಿ, ಇಲ್ಲೇ ಇದಳದಪ್ಪ ಲಕ್ಷ್ಮಿ, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಂದರು. ನಮಗಂತೂ ಬಿಚ್ಚಿದಂಗಾಯ್ತು, ಅವರು ಅಷ್ಟು ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ಬಿಟ್ರು. ಏನು ಸರ್ ಏನು ಸರ್ ಅಂದೆ, ಇಲ್ಲಿದೆ ಇಲ್ಲಿ ನೀರು, ಒಳ್ಳೆ ನೀರಿದೆ ಗೌಡ್ರೆ, ಇಲ್ಲಿ ಒಳ್ಳೆ ನೀರಿದೆ ಅಂದರು. ನಮಗೆ ನೀರು ಬಂದಷ್ಟೇ ಸಂತೋಷ ಆಗ್ಬಿಡ್ತು. ಅವ್ರು ಪಾಯಿಂಟ್ ಕೊಟ್ಟರು ಅವ್ರಿಗೆ, ಅವತ್ತು ಒಂದು 2,000 ರೂಪಾಯಿ ಫೀಸ್ ಅಷ್ಟೇ, 2,000 ರೂಪಾಯಿ ಫೀಸ್ ಕೊಟ್ಟು ಕಳಿಸ್ತು. ಮಾರನೇ ಬೆಳಗ್ಗೆನೆ ಡ್ರಿಲ್ಲಿಂಗ್ ಮಿಷಿನ್ ಕರ್ಕೊಬಂದು ಆ ಜಾಗದಲ್ಲಿ ಕೊರೆಸ್ತು ಸರ್. ನನಗೆ ಒಂದು ಕಾನ್ಫಿಡೆನ್ಸು, ಏನು ಸಮುದ್ರದ ನೀರು ಬಂದಂಗೆ ಆಗ್ಬಿಡ್ತು. ಆ ತೋಟದೊಳಗೆ ಎಷ್ಟು ಇಂಚ್ ಸಿಕ್ತು ನೀರು ಅವತ್ತು? ಒಂದು 6 ಇಂಚ್ ನೀರು ಇದೊಂದು ಬಂದಿರ ಬಂದಿದೆ ಸರ್, ಮೊದಲನೇ ಬಾವಿಲ್ಲ, ಒಂದು 6 ಇಂಚ್ ನೀರು ಸಿಕ್ತು. 6 ಇಂಚ್ ನೀರು 5 ಎಕರೆ ಸುಭಿಕ್ಷ ಸುಭಿಕ್ಷವಾಗೋಗ್ಬಿಡ್ತು. ಆಮೇಲೆ ಭಾರಿ ಸಂತೋಷ ಆಯ್ತು. ಆಮೇಲೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನನಗೆ ಆವಾಗ ಫ್ಲ್ಯಾಶ್ ಆಯ್ತು, ಈ ಥರ ತಗ್ಗಿನ ಜಮೀನಲ್ಲೇ ಹೊಡ್ಸ್ಬೇಕು ನಾವು, ಶಿಲೆ ಇರೋದಿಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಮತ್ತಿರ್ಗ ಅದೇ ಬೌಂಡ್ರಿ ಒಳಗೆ ಮತ್ತಿನ್ನೆರಡು ಬಾವಿ ಕೊರೆಸ್ತು, ಅವರಲ್ಲಿ 5-5 ಇಂಚ್ ನೀರು ಬಂದಿದೆ. ಒಳ್ಳೆ ಬಾವಿಗಳೇ 3 ಇದೆ, ಮನೆ ಬಳಕೆಗೆ 1 ಇದೆ, ಒಳ್ಳೆ ಬಾವಿಗಳೇ 3 ಇದೆ. ಒಳ್ಳೆ ನೀರು ಆಗ್ತದೆ ನಿಮಗೆ? ಒಳ್ಳೆ ನೀರು ಆಗ್ತಾ ಇದೆ ಸರ್. ಅಡಿಕೆ ಫಸಲು ಕೊಡಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಾದ್ರಿ? ಇದ್ದಲ್ಲಿ ಚೆನ್ನಾಗಿದ್ದೀವಿ ಸರ್. ಮತ್ತೆ 5 ಎಕರೆಗೆ ಯಾವಾಗ ಹಾಕಿದ್ರಿ? ಮತ್ತೆ 5 ಎಕರೆಗೆ ಕೃಷಿ ಆಕೆ ಕಡೆ ಪಕ್ಕದಲ್ಲಿ ಸ್ವಲ್ಪ ಇವ ಹೊಲ ಭತ್ತ ಬೆಳೀತಾ ಇದ್ವಲ್ಲ ಆ ಲ್ಯಾಂಡ್ಸ್ಗಳಲ್ಲಿ, ಇದ್ರಲ್ಲಿ ಅಡಿಕೆ ಆಗುತ್ತೆ ಅಂತ ಗೊತ್ತಿದ್ರು. ಅದು ಕಟ್ಟೆ ಬೈಲೆ, ಅದು ಶಾಲೆಗೆ ವಾಟೆಯೊಳೆ ಕೆನಾಲು ಬಂದಿತ್ತು ಅಲ್ಲಿ. ಅಕಸ್ಮಾತ್ ನೀರು ಬಂದು ಅನುಕೂಲ ಆಗುತ್ತೆ, ನೀರು ಬರದೇ ಇರೋ ಬಾವಿ ನೀರು ಇದೆಯಲ್ಲ ಅಂತ ಧೈರ್ಯ ಮಾಡಿ ಮತ್ತಿನ 5 ಎಕರೆಗೆ ಅಡಿಕೆ ಕೋರಿಸ್ತೆ. ಅದು ಅಲ್ಲಿ 8 ವರ್ಷ ಗಿಡಗಳು ಎಲ್ಲ, ಅದು ಎಲ್ಲ ಪತ್ಲು ಕಮೆಂಟ್ಸ್ ಆಗಿದೆ. ಅದು ಅಲ್ಲೂ ಫಸಲು ಶುರು ಆಯ್ತು ಆಮೇಲೆ? ಅದು ಶುರು ಆಗಿದೆ. ಈ ವರ್ಷ ನಮ್ಮ ಮಕ್ಕಳು ಅಂತೂ ಚೆನ್ನಗಿರಿ ತಳಿದು ಒಳ್ಳೆ ಇಳುವರು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 2.5 ಎಕರೆಗೆ ಇವಾಗ ಮತ್ತೆ ಗಿಡ ತಂದು ಇವಾಗ ಒಂದು ಮಂತ್ ಹಿಂದೆ ಹಾಕಿದ್ವಿ, ಒಂದು ಮತ್ತೆ ಒಂದು 2.5 ಎಕರೆ ಮಾಡಿದ್ವಿ ಸರ್. ಈಗ 10 ಎಕರೆ ಅಡಿಕೆ ಫಸಲು ಬರ್ತಾ ಇದೆಯಾ? ಇನ್ನೇನು ಈ ವರ್ಷದಿಂದ ಕಮ್ಮಿ ಆಯ್ತು, ಎಲ್ಲ ಬಂತು, ಎಲ್ಲ ಶುರು ಆಯ್ತು, ಶುರು ಆಗುತ್ತೆ. ಕಳೆದ ವರ್ಷ ಎಷ್ಟು ಸಿಕ್ತು? 100 ಕ್ವಿಂಟಲ್ ಆಗಿದೆ ತಗ್ಗಿನ ಗದ್ದೆದು. ಈ ವರ್ಷ ಜಾಸ್ತಿ ಆಗುತ್ತೆ, ಈ ಸರಿ ಜಾಸ್ತಿ ಆಗುತ್ತೆ. ಅಡಿಕೆ ಏನ್ ಅಂತರ ಕೊಟ್ಟು ಹಾಕಿದ್ರಿ? ಎಲ್ಲ 8.5 ಅಡಿ ಸಾಲ್ ಮಾಡಿದ್ವಿ ಸರ್ ನಾವು. ಎಂಟೂವರೆ ಅಡಿ ಎರಡ್ ಕಡೆಯಿಂದ ದಯ ಎರಡ್ ಕಡೆಯಿಂದ ಸಿಗಾಗಿ ಎಂಟೂವರೆ ಅಡಿ ಎಂಟೂವರೆ ಅಡಿ ಮಾಡ್ಕೊಂಡು ಉಳುಮೆಗಳಿಮೆ ಮಾಡಕ್ಕೆಲ್ಲ ಅನುಕೂಲ ಆಗಲಿ ಅಂತ ಮಾಡಿದೀವಿ. ಏನೇನು ಕೆಲಸ ಮಾಡ್ತೀರಿ ಅಡಿಕೆಗೆ? ಅಡಿಕೆಗೆ ಈಗ ಕೊಟ್ಟಿಗೆ ಗೊಬ್ಬರ ತೇಚುವ ಕೊಡ್ತೀವಿ, ಸಾಧ್ಯವಾದ್ರೆ ಮಣ್ಣನ್ನು ಕೊಡ್ತಾ ಇರ್ತೀವಿ. ತೀರ ಸೋನೆ ಹಿಡಿದವಾಗ ಆ ಭೂಮಿಗೆ ಸ್ವಲ್ಪ ಶೀತ ಜಾಸ್ತಿ ಆದವಾಗ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಸ್ವಲ್ಪ ಲೈಟ್ ಆಗಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ? ಆಗುತ್ತೆ ಆಗುತ್ತೆ. ಉಳುಮೆ ಎಷ್ಟು ಸರಿ ಮಾಡ್ತೀರಿ ವರ್ಷದಲ್ಲಿ? ಉಳುಮೆ ಮಾಡಲ್ಲ. ಉಳುಮೆ ಮಾಡಿದ್ರೆ ಅಡಿಕೆ ಮರದ ಬೇರುಗಳು ಕಟ್ ಆಗ್ತವೆ ಅನ್ನೋದು ಒಂದು ಗೊತ್ತಾಯ್ತು, ಕಟ್ ಆಗೋದು ನಿಜ. ಹಾಗಾಗಿ ಬರೀ ರೋಟರಿ ಮಾಡ್ತೀವಿ, ಬರೀ ರೋಟರಿ ಮಾಡ್ಬಿಟ್ಟು ಮಣ್ಣು ಕೊಟ್ಟಿಗೆ ಗೊಬ್ಬರ ಎಲ್ಲ ಅದಕ್ಕೆ ಸೆಟ್ ಆಗೋ ರೀತಿಲಿ ಮಾಡ್ಬಿಡ್ತೀವಿ. ಒಂದು ವರ್ಷದಲ್ಲಿ ಒಂದ್ಸರಿ ಮಾಡ್ತೀರಾ? ವರ್ಷ ಒಂದೇ ಸರಿ ಸರ್, ಒಂದೇ ಸರಿ. ಅದು ಗೊಬ್ಬರ ಗೋಡೆಲ್ಲ ಏನ್ ಕೊಡ್ತೀರಿ? ಅದೇ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಸಾಧ್ಯವಾದ ಮಣ್ಣು ಒರ್ಸ ಹಾಕ್ತೀವಿ. ಆ ಗೋಡ್ ಮಣ್ಣು ಸಿಕ್ಕಿರ್ ಗೋಡ್ ಮಣ್ಣು ಅಂದ್ರೆ ಈಗ ಹೊರಕ್ಕೆ ಇದ್ ಮುನ್ ನೋಡ್ತಾರೆ ಜನ, ಹೊರಕ್ಕೆ ಬರಲ್ಲ ಜನ. ಆದ್ರೂ ಕೂಡ ಈ ಸರಿಯ ಒಂದ್ ಅರ್ಧರ್ಧ ಮಕ್ಕಳಿಗೆ ಅವ್ರಿಗೆ ನೋವು ಆಗಬಾರ್ದು, ಬಾರನು ಜಾಸ್ತಿ ಆಗಬಾರ್ದು ದೃಷ್ಟಿಯಿಂದ ಅಂತೂ ಹಾಕ್ಸ್ಬಿಟ್ಟು ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಡ್ರೈನೇಜ್ ತೆಗಿತಾ ಇರಬೇಕು, ತಗ್ಗಿನ ತೋಟಗಳಲ್ಲಂತೂ ಡ್ರೈನೇಜ್ ಭಾರಿ ಅಗತ್ಯದಲ್ಲಿ ಮಲೆನಾಡು ಏರಿಯಾ ಇದು, ಅರೆ ಮಲೆನಾಡು, ಭಾರಿ ಭೂಮಿ ಶೀತ ಹಿಡಿಯುತ್ತೆ, ಶೀತ ಜಾಸ್ತಿ ಆದ್ರೂ ಅಡಿಕೆ ಪಸ್ತು ಉದುರೋಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಡ್ರೈನೇಜ್ಗಳನ್ನ ಸಣ್ಣ ಇಟಾಚಿಲಿ ಡ್ರೈನೇಜ್ ತೋಡಿಸ್ತಾ ಇರ್ತೀವಿ. ಶುಂಠಿ ಎಷ್ಟು ಎಕರೆಗೆ ಹಾಕ್ತೀರಿ ವರ್ಷ ವರ್ಷ? ಒಂದು ಎರಡೆರಡು ಎಕರೆ ಅವರೇಜ್ ಇರುತ್ತೆ ಸರ್. ಒಂದು ವರ್ಷ ಮಾರು ದುಡ್ಡು ಮಾತ್ರ ಆಗಿಲ್ಲ ಶುಂಠಿಲಿ, ಕಳೆದ ವರ್ಷ ಒಂದು 3 ಲಕ್ಷ ಕಳ್ಕೊಂಡಿದ್ದು, ಇವಾಗ ಒಂದು 50 ರೂಪಾಯಿ ಚೀಲ ಜಾಕಾಗಲೇ 3 ಲಕ್ಷ ಆಗಿದೆ ಬೆಳೆ ಇದೆ ಒಟ್ಟಿಗೆ. ಈಗ ಅದು ರಿಸಲ್ಟ್ ಏನ್ ಸಿಗುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ. ಈಗೆಲ್ಲ ಸರ್ಕಾರಿ ವ್ಯವಸ್ಥೆಲ್ಲೇ ಖರೀದಿ ಮಾಡ್ತಾ ಇದಾರೆ, ಒಂದಷ್ಟು ಅನುಕೂಲ ಆಗ್ಬೋದು ಅಂದ್ರೆ ಆ ರೀತಿ ಮಾಡಿದ್ರೆ ನಮ್ಮ ರೈತರು ನಿಜವಾಗೂ ಅನುಕೂಲ ಆಗುತ್ತೆ ಸರ್. ಸರ್ಕಾರದ ಏನಾದ್ರು ಅವರು ಕೊಂಡ್ಕೊಂಡು ಮಾಡಿದ್ರೆ ಇತರೆ ಅವರು ಎಲ್ಲಾ ಬೆಳೆಗಳನ್ನು ಕೊಂಡ್ಕೊಳಕ್ಕ ಎಲ್ಲರದನ್ನು ಕೊಂಡ್ಕೊಳಕ್ಕಾಗಲ್ಲ ಅಂದ್ರೆ ಈಗ ಬೇರೆಯವರಿಗೆ ಅನುಕೂಲ ಆಗುತ್ತೆ, ಅದು ಬೇರೆ ರೀತಿ ಬೆಳೆದವ್ರಿಗೆ ಅನುಕೂಲ ಆಗುತ್ತೆ. ಈ ಕಣತೂರಿನಲ್ಲಿ ಹೋರಿ ಸಾಕಾಣಿಕೆ ಯಾವಾಗ ಶುರು ಮಾಡಿದ್ರಿ? 50 ವರ್ಷದಿಂದ ನಾನು ಹೋರಿ ಸಾಕ್ತಾ ಇದ್ದೀನಿ ಸರ್. ಸಾಕ್ತಾ ಇದ್ರೆ ಆಗ್ಲಿಲ್ಲ ಸಾಕ್ತಾ ಇದ್ದೀನಿ, ಹಸುಗಳು ಬರ್ಲಿ ಬಿಡ್ಲಿ ಅದೊಂದು ನನಗೆ. ಈಗ ಇವಾಗಂತೂ ನಮ್ಮ ಆಸ್ತಿ ಪಾಸ್ತಿ ವ್ಯವಹಾರಗಳನ್ನ ನಮ್ಮ ಮಕ್ಕಳಿಗೆ ಬಿಡ್ಕೊಟ್ಬಿಟ್ಟಿದ್ದೀನಿ. ನಮ್ಗೆ ಏಜ್ ಆಯ್ತು 73 ಇಯರ್ಸ್ ಆಯ್ತು, ಆದ್ರಿಂದ ನೀವೇ ನೋಡ್ಕೊಳ್ರಪ್ಪ ಅಂತ ಮಕ್ಕಳಿಗೆ ಬಿಡ್ಬಿಟ್ಟಿದ್ದೀನಿ. ಹೋರಿ ಜವಾಬ್ದಾರಿ ನಂದೇ. ಅದ್ ಮಾತ್ರ ಕೊಟ್ಟಿಲ್ಲ? ಅದ್ ಮಾತ್ರ ಇಲ್ಲ, ಅವ್ರಿಗೆ ಇಷ್ಟಪಡಕಲ್ಲ, ಅದ ಅವ್ರಿಗೆ ಇಷ್ಟಪಡಕಲ್ಲ. ನಮ್ಮ ಅಪ್ಪ ಇರೋವ್ರಿಗೆ ಏನ್ ಬೇಕೋ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಆ ದುಡ್ಡನ್ನು ಕೇಳಲ್ಲ ಅವರು. ನಾನು ಇಲ್ದೇ ಇದ್ರು ಏನೋ ಕ್ರಾಸ್ ಮಾಡಿದ್ರೆ ದುಡ್ಡು ತಂದು ನನಗೆ ಕೊಟ್ಬಿಡ್ತಾರೆ. ಹಾಗೆ ಅದು ಹೋರಿ ಸಾಕಾಣಿಕೆ ಕಷ್ಟವಾ? ಒಂದ್ ರೀತಿ ಕಷ್ಟ ಸರ್, ಅವೆಲ್ಲ ಅಲ್ಲ. ಇವತ್ತಿನ ಈಗಿನ ಜನರೇಷನ್ಗೆ ಈಗಿನ ನಾಗರಿಕತೆಗೆ ಅವೆಲ್ಲ ಅಲ್ಲ. ಆದ್ರೆ ಈ ಹಳ್ಳಿಕಾರದ ತಳಿ ನಶಿಸಿ ಹೋಗ್ತಾ ಇದೆ. ಈ ಹಸುಗಳನ್ನ ಸಾಕದ್ದೇ ಕಡಿಮೆ ಮಾಡ್ಬಿಟ್ಟವ್ರ ಜನ. ಆದ್ರಿಂದ ಇರ್ಲಿ, ಒಂದು ಇದು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದೀವಿ, ಅದೇನು ಬಿಡಕ್ ಮನ್ಸು ಬರ್ತಾ ಇಲ್ಲ. ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮುಂದುವರ್ಸ್ತಾನೆ ಇದೀವಿ ನಾವು. ಎಷ್ಟು ವರ್ಷಕ್ಕೊಂದ್ಸರಿ ಹೋರಿಗಳನ್ನ ಬದಲಾವಣೆ ಮಾಡ್ತೀರಿ? ಒಂದು 2 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಅದು ನಮ್ಮ ಮಾತು ಕೇಳಲ್ಲ, ಒಂದ್ 2 ವರ್ಷ ಸಾಕ್ಬಿಟ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಈಗ ಒಂದು ಕರು ತಂದಿದ್ದೀವಿ ಮಾಗಡಿ ಸೈಡಿನ ಕರು, ಅದು ಶ್ರೀರಾಮ್ಪುರದ ಹತ್ರ ರಾಮಲಿಂಗಣ್ಣ ಅನ್ನೋರು ಒಬ್ರು ತಗೊಬಂದು ಮಾಗಡಿಯಿಂದ ತಗೊಬಂದು ಸಾಕಿದ್ರು. ಚಿಕ್ಕರು ಅವಾಗ ತಂದು ಒಂದು 6 ತಿಂಗಳಾಗಿದೆ ಅಷ್ಟೇ ಅದು. ಆವಾಗಿನ ಇದಕ್ಕೂ ಇವಾಗ ಸ್ಪೀಡ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅದು ಸ್ಪೀಡ್ ಜಾಸ್ತಿ ಬಿಟ್ಟು ನಮಗೆ ಅದನ್ನ ಹಿಡಿದು ಬಗ್ಸೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಈ ಥರ ಆದವಾಗ ಮಾರಿಬಿಡೋಣ ಅಥವಾ ಕರೆ ತಂದ್ಕೊಬಿಡೋಣ ಅನ್ನೋ ವಯಸ್ಸಾಗ್ಬಿಟ್ಟಿದೆ. ಹಿಂದೆ ಇಂಥವ್ ಲೈಕ್ ಮಾಡ್ತಿದ್ದು, ಈಗ ನಿಮಗೂ ವಯಸ್ಸಾಯ್ತಲ್ಲ. ವಯಸ್ಸಾಯ್ತು, ಅದರಿಂದ ಸ್ವಲ್ಪ ಚಿಕ್ಕ ವಯಸ್ಸಿನ ತಗೊಬಂದು ನಾವು ಹೇಳ್ದಂಗೆ ಕೇಳ್ತಾವಲ್ಲ ಅನ್ನೋ ಮಟ್ಟಕ್ಕೆ ಆಗಿತ್ತು ಈಗ ಅದರ ಇದು. ಈಗ ಮಾಮೂಲಿ ಎತ್ತುಗಳನ್ನ ಸಾಕಾಣಿಕೆ ಮಾಡೋದಕ್ಕೂ ಈ ಹೋರಿ ಸಾಕಾಣಿಕೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರೆ, ಬೇಸಾಯ ಮಾಡೋ ಅನುಭವ ಇದ್ರೆ ಎತ್ತುಗಳನ್ನ ಸಾಕೋದು ಒಳ್ಳೇದೇ ಸರ್. ಎತ್ತಿನ ಬೇಸಾಯದಲ್ಲಿ ಮಾಡ್ಕೊಂಡು ನಾವು ಬೇಸಾಯದಲ್ಲಿ ಅನ್ನ ಬೆಳ್ಕೊಂಡು ತಿನ್ನೋದಕ್ಕೂ, ಈ ಹೋರಿಗಳಲ್ಲಿ ಇಲ್ಲ ಬಿಡಿ, ಹೋರಿಗಳಲ್ಲಿ ಈಗ ಎಲ್ಲ ಕೈ ಬಿಡ್ತಾ ಇದಾರೆ ಸಾಮಾನ್ಯವಾಗಿ. ಹೋರಿಲಿ ಯಾವ ಒಂದು ಬೆನಿಫಿಟ್ ಆಗಲ್ಲ ಇದು. ಈಗೆಲ್ಲ ಸರ್ಕಾರವೇ ಉಚಿತವಾಗಿ ಮಾಡ್ತಾ ಇರೋದ್ರಿಂದ ಮತ್ತೆ ಕಡಿಮೆ ದುಡ್ಡಲ್ಲಿ ಮಾಡ್ತಾ ಇರೋದ್ರಿಂದ ಮನ್ ಮನೆಗೆ ಬಂದು ಕೊಡೋದ್ರಿಂದ ಇದಷ್ಟು ವರ್ಕೌಟ್ ಅಂತ ಅಂದ್ರೆ ನಿಮ್ ದುಡ್ಡು ಕಾಸು ಮಾಡಂತದ್ದು ಆಗೋದಿಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನೋ ಹಿಂದೆ ನಡ್ಸ್ಕೊಂಡ್ ಬಂದಿದೀವಿ, ಮುಂದುವರ್ಸ್ಕೊಂಡು ಹೋಗ್ಬೇಕು. ಆ ದೃಷ್ಟಿಯಿಂದ ಏನೋ ನೋಡ್ಕೊತಾ ಇದ್ವಿ ಅಷ್ಟೇ. ಇದೆಲ್ಲ ಯಾಕೆ ಬೇಕು ನಿಮಗೆ? ಇವತ್ತಿನ ಜನರೇಷನ್ ಇದನ್ನೆಲ್ಲ ಮಾಡ್ತಾ ಇರಲ್ಲ ಅಂತ ಹೇಳ್ತಾರೆ. ಬಂದು ನೋಡ್ತಾರಲ್ಲ, ಏ ಹಳ್ಳಿ ಕಾರ್ತಾಳಿ ಹಾಳಾಗಿ ಹೋಗ್ತಾ ಇದೆ. ಇರ್ಲಿ ಒಂದೊಂದು, ಈಗಂತೂ ನಮ್ಮ ಹತ್ರ ಓರಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಸುತ್ತಮುತ್ತ ಹಳ್ಳಿಯವ್ರು ಮಲೆನಾಡ್ ಕಡೆಯಿಂದ ಅದು ಆಟೋದಲ್ಲಿ ಹಾಕೊಂಡ್ಬರ್ತಾರೆ ಸರ್. ನಮಗೆ ಕೊಡೋದು 300 ರೂಪಾಯಿ, ಅವ್ರಿಗೆ 800 ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ. ಅಲ್ಲಿಂದ ಹಾಕೊಂಡ್ಬಂದು ಕ್ರಾಸ್ ಮಾಡ್ಸ್ಕೊಂಡು ಹೋಗ್ತಾರೆ. ದೂರ ದೂರ ಕೊನೆ ಸರಿಯ. ತಿಂಗಳಿಗೆ ಒಂದು 5-6 ಹಸು ಬರಲ್ಲ ನಮ್ಮ ಊರಿಗೆ. ಈಗ ಒಂದು 6 ತಿಂಗಳಿಗೆ ಒಂದು 60 ಹಸನು ನೆಗದಿಲ್ಲ. ಅದು ನೋಡಿ ನಮ್ಮ ಏರಿಯಾದಲ್ಲಿ, ಅದೇ ಕೆಲವು ಏರಿಯಾಗಳಲ್ಲಿ ಒಂದು ತಿಂಗಳಿಗೆ 50-60 ಹಸ ನೆಗಸ್ತಾರೆ ಅವರು. ಈ ಹೋರಿಗಳಿಗೆ ಸಂತಾನೋತ್ಪತ್ತಿಗೆ ಅಂತ ಹೇಳಿ ಸಾಕಂಡಾಗ ಹೆಂಗೆ ಅವಕ್ಕೆ ತಿದ್ದಬೇಕು, ತರಬೇತಿ ಹೆಂಗ್ ಕೊಡ್ತೀರಿ? ಇಲ್ಲ ಸರ್, ಸಾಮಾನ್ಯವಾಗಿ ಆ ಗುಣಗಳು ರಕ್ತಗತವಾಗಿ ಬಂದಿರುತ್ತೆ ಕೆಲವರಲ್ಲಿ. ಅವಾಗ ಬಂದ್ಬಿಡುತ್ತೆ ಅವಾಗ ನಾವೇನ ಅವ್ರು ರೆಡಿ ಮಾಡದೇ ಬೇಕಿಲ್ಲ. ಆ ಗುಣಗಳು ಅವರಲ್ಲಿ ಇದ್ದವನೇ ನೋಡಿ ನಾವು ತಗೋಬೇಕು. ಗೊತ್ತಾಗ್ಬಿಡುತ್ತೆ ನೋಡಿದ ಕರು ನೋಡಿದಾಗಲೇ ಅದನ್ನ ಆಯ್ಕೆ ಮಾಡುವಲ್ಲೇ ನಮ್ಗೆ ಅದು ಫ್ಲಾಶ್ ಆಗುತ್ತೆ. ಅದು ಅನುಭವ ಇದ್ದವರಿಗೆ ಇದು ಆಗುತ್ತೆ, ನಡೆಯುತ್ತೆ, ನಡೆಯಲ್ಲ ಅನ್ನೋ ಗೊತ್ತಾಗ್ಬಿಡುತ್ತೆ. ಅದು ಆ ಗುಣಗಳು ಇದ್ದದ್ದನ್ನೇ ನೋಡಿ ಆಯ್ಕೆ ಮಾಡ್ಕೋಬೇಕು. ಈಗ ಹಸು ಹೊಡ್ಕೊಂಬರ ಅಂತಾರೋ, ಯಾವ ಸಮಯಕ್ಕೆ ಬಂದ್ರೆ ಒಳ್ಳೇದು ಅಂತೀರಿ? ಅಂದ್ರೆ 24 ಗಂಟೆ ಹೀಟಲ್ಲಿರುತ್ತೆ ಒಂದು ಹಸು, ಯಾವುದೇ ಆಗಲಿ 24 ಗಂಟೆ ಹೀಟಲ್ಲಿರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನ ಆ ಮದ್ದಿ ಬೆದೆಯಲ್ಲಿ ಕೊಡಿಸಿದ್ರೆ ಒಳ್ಳೇದು, ಬಂದು ಕೂಡಲೇ ಕೊಡಿಸಬಾರ್ದು, ತೀರಾ ಲಾಸ್ಟಲ್ಲಿ ಕೊಡಿಸಬಾರ್ದು, ಮದ್ಯದ ಬೆಲೆ ಕೊಡಿಸಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳೋದು ಕೇಳಿದೀನಿ ಸರ್. ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಎಷ್ಟೊತ್ತಿಗೆ ಬಂದ್ರು ನೀವು ಸಿಗ್ತೀರಾ? ಹೆಂಗೆ ಇರ್ತೀವಿ? ಇವತ್ತು ಮನೇಲಿ ಇರ್ತೀವಿ ಸರ್, ಮನೇಲಿ ಇರ್ತೀವಿ. ಈಗ ಯಾವ್ಯಾವ ತಳಿ ಹೋರಿಗಳಿದಾವ ನಿಮ್ಮ ಹತ್ರ? ನಮ್ಮ ಹತ್ರ ಈಗಿನ ಒಂದು ಹಸುಗಳು ಎಲ್ಲ HF ಜರ್ಸಿ ಇವೆಲ್ಲ ಇರೋದ್ರಿಂದ ಅದೊಂದು HF ಹೋರಿ ಒಂದಿದೆ, ಹಳ್ಳಿಕಾರ್ ತಳಿ ಒಂದು ಇದೆ. ಎರಡು ಸಾಕೊಂಡಿದ್ದೀನಿ. ಅವಕ್ಕೆಲ್ಲ ಮೇವು ಇವೆಲ್ಲ ಏನೇನು ಕೊಡ್ಬೇಕಾಗುತ್ತೆ? ಅವಕ್ಕೆ ಹಸಿ ಮೇವು ಬಿತ್ತು, ಡ್ರೈ ಒಣಮೇವು ಎರಡನ್ನು ಕೊಟ್ರು ಒಳ್ಳೇದೇ. ಹುಲ್ಲೆ ಸಾಕ? ಹುಲ್ಲು ಬೇಕು, ಜೋಳನು ಸ್ವಲ್ಪ ಬೆಳ್ಕೊಂಡ್ರೆ ಒಳ್ಳೇದು, ಎರಡು ಇರಬೇಕು. ಇನ್ನೊಂದು ತಿಂಡಿ ಪಂಡಿ ಅಂತವೆಲ್ಲ ಬೇಕು. ಎರಡು ಟೈಮ್ ಅಂತೂ ಕಂಪಲ್ಸರಿ ತಿಂಡಿ ಕೊಡ್ಲೇಬೇಕು. ಅದು ಹಳ್ಳಿ ಕಾರಿಗಂತೂ ಬೆಳಗಿನ ಟೈಮ್ ಮೊಟ್ಟೆ ಕೊಡಬೇಕು, ಎರಡೆರಡ ಸುಮಾರು 12 ಗಂಟೆ ಕರೆಕ್ಟ್ ಆಗಿ ಒಂದ್ಸರಿ ಫುಡ್ ಕೊಡಬೇಕು, ಮತ್ತೆ ಸಂಜೆ 4 ಗಂಟೆಲಿ ಒಂದ್ಸರಿ ಫುಡ್ ಕೊಡ್ತೀವಿ, ಕೊಡಬೇಕು. ಮೊಟ್ಟೆ ಹೆಂಗ್ ಕೊಡ್ತೀರಿ? ಮೊಟ್ಟೆ ದವಡಿಗೆ ಕೊಟ್ಬಿಡ್ತೀವಿ, 2 ಮೊಟ್ಟೆ ದವಡಿಗೆ ಕೊಟ್ಬಿಡ್ತೀವಿ. ಎಲ್ಲ ಇಲ್ಲ ಇಲ್ಲ, ಒಡೆಯೋದೇನಿಲ್ಲ, ಅದೇ ಅಕ್ಕಂಡು ತಿನ್ಬಿಡುತ್ತೆ. ಅವು ಕಡ್ಡಿ ಕಸ ಎಲ್ಲ ತಿನ್ನುತ್ತಲ್ಲ ರಫ್ ಪ್ರಾಣಿಗಳಲ್ವಾ, ಅದು ಮಿಲ್ಕ್ ಮಾಡುವಾಗ ಎಲ್ಲ ಜೀರ್ಣ ಆಗುತ್ತೆ, ಅದ್ರಲ್ಲೂ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಹಾಗಾಗಿ ಹಾಗೆ ಬಾಯಿ ಕೊಟ್ಬಿಡ್ತೀವಿ. ಹಂಗೆ ಕೊಟ್ಬಿಡ್ತೀರಿ? ಕೊಟ್ಬಿಡ್ತೀವಿ. ಪ್ರತಿ ದಿವಸ 2 ಮೊಟ್ಟೆ ಕೊಡ್ಲೇಬೇಕು? ಮೊಟ್ಟೆ ಕಂಪಲ್ಸರಿ ಕೊಡ್ತೀನಿ. ಎಷ್ಟು ಉಡಿಮೆ ಆಗುತ್ತೆ ಇದ್ರ ಹೋರಿಗಳಿಂದ? ಇಲ್ಲ ಸರ್, ಅಂತದೂ ಇಲ್ಲ, ಅದ್ರಲ್ಲಿ ಹೇಳಿದ್ನಲ್ಲ ಒಂದು 60-70 ಹಸ ನೆಗದಿರುವತ್ತೆ ಸುಸ್ತದು ಒಟ್ಟು ಟೋಟಲ್ 6 ತಿಂಗಳಿಗೆ. 60-70 ಹಸ ನೆಗದಿರುವತ್ತೆ ಸುಸ್ತದು ಹಸುಗಳಿಲ್ಲ ನಮ್ಮ ಹತ್ರ. ಅದು ನಾನು ಕಾಣಂಗ ಮನೆ ಮನೇಲಿ ಒಂದೊಂದು ಹಸುಗಳು ಇಟ್ಕೊಂಡಿದ್ರು ಹಿಂದೆ. ಇವಾಗ ಅದೊಂದು ಹಸು ನೋಡ್ಕೊಂಡಿರ್ಬೇಕಲ್ಲ, ನಮ್ಗೆ 1,000 ರೂಪಾಯಿ ದುಡಿಮೆ ಹಾಳಾಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮಾರ್ಕೊಂಡು ಎಲ್ಲ ದುಡಿಮೆ ಮಾಡಕ್ ನಿಂತವ್ರೆ ಈ ಜನ. ಹಿಂದೆಲ್ಲ ಹೆಂಗಿತ್ತು ಹೋರಿ ಸಾಕಾಣಿಕೆ ದುಡಿಮೆ? ಹಿಂದೆ ಇತ್ತು ಅವಾಗ, ಅಂದ್ರೆ ದುಡ್ಡು ಕಡಿಮೆ. ಅವಾಗ 50 ಪೈಸೆಯಿಂದನೂ ಬಿಟ್ಟಿರೋದು ಉಂಟು. 50 ಪೈಸೆಯಿಂದ 1 ರೂಪಾಯಿ, 1.5 ರೂಪಾಯಿ, 2 ರೂಪಾಯಿ ಈ ತರ ಆಗಿ 300 ರೂಪಾಯಿ ಬಂದಿದ್ದೀವಿ. ಅದೇ ನಾವಿಲ್ಲಿ 300 ರೂಪಾಯಿ ನೆಗಸ್ತಾರ ಹೋರಿಗೆ, ಅದೇ ಈ ಮೂಡಸಿಂಹೆ ಕಡೆಯ 1,000 ರೂಪಾಯಿ ತಗೋತಾರೆ, 1.5 ಸಾವಿರ ರೂಪಾಯಿ ತಗೋತಾರೆ ಈ ನಮ್ಮ ಮನೇಲಿ ಇರೋ ಹೋರಿಗೆ. ಆ ಮೂಡಸಿಂಹೆ ಕಡೆಯ 1.5 ಲಕ್ಷದ ಮೇಲೆ ಹೊರತು ಒಳಗಡೆ ಇಲ್ಲ. ನಾನಿದ ರಾಮಲಿಂಗಣ್ಣನವ್ರ ಹತ್ರ ತಗೊಂಬಂದಿದ್ದೆ, ಅವಾಗ ಒಂದು 60 ಸಾವಿರ ರೂಪಾಯಿ ಬಿದ್ದಿತ್ತು ನಮಗೆ. ಇವತ್ತು ನಮ್ಮ ಹತ್ರ ಏನಿದ್ರು ನಾವು ಕೊಡೋದು ಕಡಿಮೆ ಕೊಡ್ತೀವಿ. ಅದೇ ಮೂಡಸಿಂಹೆ ಕಡೆ ಇದಕ್ಕೆ 1.5 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ ನಮ್ಮವರು ಇರೋದಕ್ಕೆ. ಸುತ್ತಮುತ್ತ ಯಾರು ಹೋರಿ ಸಾಕಾಣಿಕೆ ಮಾಡಿಲ್ಲ? ಇಲ್ಲಿ ಒಬ್ರು ಇದ್ರು ಗೌಡಿ ಕಟ್ಟೆಲ್ಲಿ ಒಬ್ರು ಇಟ್ಕೊಂಡಿದ್ರು, ಒಂದು ಸಿಂಧಿ ಒಂದು ಹಳ್ಳಿಕಾರ ತಳಿ ಇಟ್ಕೊಂಡಿದ್ರು. ಅವ್ರು ಹೊಸಗಳು ಬರ್ದೇ ಇರೋ ಕಾರಣ ಇವಾಗ ಒಂದೂವರೆ ಇಟ್ಕೊಂಡಿದ್ದಾರೆ ಈಗ ಸಿಂಧಿ ಇಟ್ಕೊಂಡವ್ರೆ, ಹಳ್ಳಿಕಾರ ಇಲ್ಲ ಅವ್ರ ಹತ್ರ. ಏನ್ ಬೆಲೆ ಇರುತ್ತೆ ಹೋರಿಗಳದ್ದು ನೀವು ಕೊಂಡ್ಕೊಂಡ್ಬರುವಾಗ? ಅಂದ್ರೆ ಹೋರಿಗಳು ನಾವು ತಂದವಾಗ ಒಂದು 60 ಸಾವಿರ ಬಿದ್ದಿತ್ತು ಕರು, ಅವಾಗ 6 ಏಜಿಂಗ್ ಕರು. ಈಗ ಡೆವಲಪ್ ಆಗಿ ಇವಾಗ 2 ಬಂದಿದೆ ಈಗ, ಈಗ ಅಷ್ಟು ಪುಟ್ಟು ಆಗಿ ಹೋರಿ ಇದೆ. ಅದಕ್ಕೆ ಹಸುಗಳು ಬೇಕು, ಹಸುಗಳು ಇದಕ್ಕೆ ಇಲ್ಲ ನಮ್ಮ ಹತ್ರ. ನೀವು ಮಾರುವಾಗ ಹೆಂಗ್ ಮಾರ್ತೀರಿ? ಇವಾಗ ಅದು 1 ಲಕ್ಷದ ಮೇಲೆ ಹೋಗ್ಬೇಕು ಸರ್, 1 ಲಕ್ಷದ ಮೇಲೆ ಹೋಗ್ಬೇಕು. ಯಾರು ತಗೊಳ್ಳೋದಾರು ಯಾಕೆ ಕೊಟ್ಟರು 1 ಲಕ್ಷದ ಮೇಲೆ ಹೋಗುತ್ತೆ ಅದು ನಮ್ಮ ಲೆಕ್ಕದಲ್ಲಿ. ಅದೇ ಮೂಡಿಸ್ಬೇಕಾದ್ರೆ 1.5 ಲಕ್ಷವೇ ಅದ್ರ ಬೆಲೆ, 1.5 ಲಕ್ಷ. ಹಿಂಗೆ ಹೋರಿ ಸಾಕಾಣಿಕೆ ಕೈ ಬಿಟ್ಟಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ದಿವಸ ಬತ್ತವ ಹಸುಗಳು? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಏನಾರ ಅಕಸ್ಮಾತ್ ಹೀಟ್ ನಿಲ್ದೇ ಇದ್ದು ಮಾತ್ರ HF ಹಸುಗಳು ಜಾಸ್ತಿ ಇರೋದ್ರಿಂದ ಆ ಸಿಂಧಿ ಹೊರಗೆ ಒಂದೊಂದು ಬತ್ತಾ ಇರ್ತವೆ ಸಾಮಾನ್ಯ. ಈ ವಾರಕ್ಕೊಂದ 3-4 ಬರೋದೇ ಸುಸ್ತು ನಮಗೆ, ವಾರದಲ್ಲಿ 3-4 ಅಷ್ಟೇ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ ಸರ್? ಅವತ್ತು ನನಗೆ ಸಂತೋಷ ಇತ್ತು, ಇವತ್ತು ಸಂತೋಷ ಇದೆ. ಈಗ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಒಟ್ಟಿಗೆ ನೆಮ್ಮದಿ ಆಗಿದ್ದೀರಿ? ಇದ್ದಿದ್ರಲ್ಲಿ ನೆಮ್ಮದಿ ಆಗಿದ್ದೀವಿ ಸರ್, ಇದೇ ನೆಮ್ಮದಿ ಆಗಿದ್ದೀವಿ. ಇವಾಗ ಆಳು ಕಾಳಿಂದು ಬೇಸಾಯ ಮಾಡೋದು ಎಲ್ಲ ಭಾರಿ ಕಷ್ಟ. ಆಗ ಅಡಿಕೆ ನಾನು ಹಿಂದೆ 25 ವರ್ಷದಿಂದ ಹಿಂದೆನೆ ನಾನು ಯೋಚನೆ ಮಾಡಿ ಅಡಿಕೆ ಮಾಡಿದ್ವು. ಇವಾಗ ಒಟ್ಟಿನಲ್ಲಿ ಅದು ಮಾಡದೇ ಇದ್ದರೆ, ಅಡಿಕೆ ಮಾಡದೇ ಇದ್ದಿದ್ರೆ ನಾವು ಇವತ್ತು ಆಸ್ತಿ ಎಲ್ಲ ಇಷ್ಟ ಮಾರ್ಕೊಂಡು ತಿನ್ಕೊಂಬರ್ಬೇಕಾಯ್ತು. ಮನೆ ಖರ್ಚು ವೆಚ್ಚ ಆಳೋರು ಮದುವೆ ಮುಂಜಿ ಇದನ್ನೆಲ್ಲ ಮಾಡೋದಕ್ಕೆ. ಹಾಗಾಗಿ ಅದರಲ್ಲೇ ನಾವು ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಒಂದು ಟ್ಯಾಕ್ಟರ್ನು ಮಾಡ್ಕೊಂಡು ಬಾವಿಗಳನ್ನೂ ಎಲ್ಲ ಮಾಡ್ಕೊಂಡು